ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯಿತು, ಸಾಹುಕಾರದಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-0-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-0-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ, ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ದ್ರವ ರೂಪ ಗೊಬ್ಬರಗಳ ತಯಾರಿಕೆ ಹಾಗೂ ಬಳಕೆ ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ ಡಾಕ್ಟರ್ ಜಿಎಸ್ ಯೋಗೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿಯಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಜಿಎಸ್ ಯೋಗೇಶ್ ಅವರು. ಯೋಗೇಶ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಯೋಗೇಶ್ ಅವರೇ, ನಮ್ಮ ರೈತ ಬಾಂಧವರು ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಅಭ್ಯಾಸ ಆಗಿ ಹೋಗಿದೆ, ರಸಗೊಬ್ಬರಗಳನ್ನ ಕೊಡುವಂತಹ ಸಂದರ್ಭಗಳಲ್ಲಿ ದ್ರವರೂಪಿ ರಸಗೊಬ್ಬರಗಳನ್ನ ಕೊಡೋದರಿಂದ ಅವ್ರಿಗೆ ಅದರ ಒಂದು ಬಳಕೆ ಯಶಸ್ವಿಯಾಗತ್ತೆ, ಜೊತೆಗೆ ಆದಾಯದಲ್ಲೂ ಸಹ ಬದಲಾವಣೆ ಆಗತ್ತೆ, ಸುಲಭ ವಿಧಾನ, ಇದರಲ್ಲಿ ನಷ್ಟ ಆಗೋದು ಕಡಿಮೆ, ಇದೆಲ್ಲ ಒಂದು ಭಾವನೆಗಳಿಂದ ದ್ರವರೂಪಿ ರಸಗೊಬ್ಬರಗಳಿಗೆ ಅದರ ಬಳಕೆಗೆ ಅವರು ಒಲವು ತೋರ್ತಾ ಇದ್ದಾರೆ. ಇದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ, ಬಳಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ, ಮತ್ತು ಬೆಳೆಗೆ ಸಂಬಂಧಪಟ್ಟ ಹಾಗೆ ಇದನ್ನು ಬಳಸುವಲ್ಲಿ ಯಾವ ಎಲ್ಲ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ, ಈ ವಿಚಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡಿ. ನಮಸ್ತೆ, ನನ್ನ ಪರಿಚಯ ಆಗಿದೆ. ನಾನು ಇವತ್ತು ಈ ಸಾವಯವ ಗೊಬ್ಬರಗಳ, ಅದರಲ್ಲೂ ದ್ರವರೂಪದ ಸಾವಯವ ಗೊಬ್ಬರಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಪ್ರಸ್ತುತ ನಮ್ಮ ಕೃಷಿಯಲ್ಲಿ ಏನಾಗಿದೆ ಅಂತಂದ್ರೆ, ಅತಿ ಬೇಗನೆ ಉತ್ಪಾದನೆ ಲಾಭ ಗಳಿಸುವ ಒಂದು ದೃಷ್ಟಿನಲ್ಲಿ ಸಾವಯವ ಪರಿಕರಗಳ ಬಳಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈ ದೃಷ್ಟಿನಲ್ಲಿ ನಾವು ಮಣ್ಣಿನ ಒಂದು ಆರೋಗ್ಯ ಮತ್ತೆ ಅದೊಂದು ಸುಸ್ಥಿರತೆ, ಉತ್ಪಾದನೆ ಏನು, ವ್ಯವಸಾಯದ ಉತ್ಪಾದನೆ ಏನಿದೆ ಅದೊಂದು ಸುಸ್ಥಿರತೆ ಬಗ್ಗೆ ಗಮನ ಕೊಡ್ತಕ್ಕಂತ ಒಂದು ಪರಿಸ್ಥಿತಿ ಈಗ ಪ್ರಸ್ತುತವಾಗಿ ನಮ್ಮ ಎದುರಿಗೆ ಬಂದು ನಿಂತಿದೆ, ಸವಾಲಾಗಿ ನಿಂತಿದೆ. ಈ ನಿಟ್ಟಿನಲ್ಲಿ ಸ್ವಲ್ಪ ಈ ದ್ರವರೂಪದ ಸಾವಯವ ಗೊಬ್ಬರ ಬಳಕೆಗಳನ್ನ ನಾವು ಯಾವ ರೀತಿ ಕೃಷಿನಲ್ಲಿ ಮಾಡಿಕೊಂಡ್ರೆ ನಮಗೆ ಒಂದು ಹೆಚ್ಚಿನ ಉಪಯೋಗ ಆಗುತ್ತೆ, ಸಮತೋಲನ ವ್ಯವಸಾಯದ ಪರಿಸ್ಥಿತಿನಲ್ಲಿ ಅಥವಾ ವ್ಯವಸಾಯದ ವಾತಾವರಣದಲ್ಲಿ ಸ್ವಲ್ಪ ಸಮತೋಲನ ಕಂಡುಕೊಳ್ಬಹುದು, ಹೆಚ್ಚಾಗಿ ರಾಸಾಯನಿಕ ಬಳಕೆನ ಕಡಿಮೆ ಮಾಡಲಿಕ್ಕೆ ಇದು ಒಂದು ಕೂಡ ಪರ್ಯಾಯ ಅನ್ನೋದನ್ನ ತಿಳಿಸ್ಕೊಡ್ತಾ, ಮೊದಲನೇದಾಗಿ ನಾನು ಈ ಸಾವಯವ ದ್ರವರೂಪದ ಗೊಬ್ಬರಗಳನ್ನ ಬಳಕೆಯ ಒಂದು ಹಿಂದಿನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ನಾವು ಪ್ರತಿ ವರ್ಷ December 5 ವಿಶ್ವ ಮಣ್ಣು ದಿನಾಚರಣೆ ಅಂತ ಗಮನಿಸಿದೀವಿ. ಯಾವಾಗ ನಾವು ಮಣ್ಣಿನ ಒಂದು ಜೀವಂತವಾಗಿ ಇರಿಸ್ಕೋಬೇಕು ಅಂದಾಗ ಈ ಒಂದು ಸಾವಯವ ಗೊಬ್ಬರಗಳು ಏನಿದಾವೆ, ಅದರಲ್ಲೂ ದ್ರವರೂಪದ ಸಾವಯವ ಗೊಬ್ಬರಗಳು ನಾನು ಮುಂದೆ ತಿಳಿಸ್ತಕ್ಕಂಥದ್ದು, ಇವು ಒಂದು ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನ ಕೊಡುತ್ತೆ ಮಣ್ಣಿನ ವಾತಾವರಣ, ಆ ಒಂದು ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಿಕ್ಕೆ, ಮುಖ್ಯವಾಗಿ ಸೂಕ್ಷ್ಮ ಜೀವಿಗಳು ಏನು ನಮ್ಮ ಒಂದು ಬೆಳೆ ಬೆಳವಣಿಗೆಗೆ ಪೂರಕವಾದಂತಹ ವಾತಾವರಣ ಸೃಷ್ಟಿ ಮಾಡುತ್ತೆ, ಅದಕ್ಕೆ ಬಹಳ ಪೂರಕವಾದಂತಹ ಒಂದು ಸನ್ನಿವೇಶನ ಒದಗಿಸ್ತಕ್ಕಂತ ಒಂದು ಈ ದ್ರವ ರೂಪದ ಸಾವಯವ ಗೊಬ್ಬರಗಳ ಬಗ್ಗೆ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇಲ್ಲಿ ಮುಖ್ಯವಾಗಿ ನಮ್ಗೆ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ದ್ರವರೂಪದ ಸಾವಯವ ಗೊಬ್ಬರಗಳು ಅಂತಂದ್ರೆ ಸಾಮಾನ್ಯವಾಗಿ ರೈತರ ಬಳಕೆಯಲ್ಲಿ ಇರ್ತಕ್ಕಂಥದ್ದು ಅಥವಾ ಶಿಫಾರಸು ಇರ್ತಕ್ಕಂಥದ್ದು ಅಂತಂದ್ರೆ ಗೋಮೂತ್ರ ಬಳಸ್ಬೋದು, ಅದನ್ನ ನೇರವಾಗಿ ಅದನ್ನ ಒಂದು ನೀರಿನಲ್ಲಿ ಮಿಶ್ರಣ ಮಾಡಿ ಅದನ್ನ ತೆಳು ಮಾಡ್ಕೊಂಡು ನಂತರ ಬಳಸ್ತಕ್ಕಂಥದ್ದು, ಇದಂತೆ ಬೀಜಾಮೃತ ಅಂತ ಒಂದಿದೆ, ಮತ್ತೆ ಜೀವಾಮೃತ ಅಂತ ಒಂದಿದೆ, ಇವೆಲ್ಲ ದ್ರವರೂಪದ ಗೊಬ್ಬರಗಳು. ಎರೆಜಲ ಬಳಸ್ಬೋದು, ಮತ್ತೆ ಪಂಚಗವ್ಯ, ಇವು ಪ್ರಚಲಿತವಾಗಿರ್ತಕ್ಕಂಥದ್ದು ಮತ್ತೆ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ನಾವು ಇದನ್ನ ಒಂದೊಂದಾಗಿ ಒಂದೊಂದ್ರದ್ದು ಉತ್ಪಾದನೆ ಯಾವ ರೀತಿ, ಅದನ್ನ ಬಳಕೆ ಮಾಡ್ತಕ್ಕಂಥ ಯಾವ ರೀತಿ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದ್ರಲ್ಲಿ ಏನು ಸಾರಾಂಶಗಳಿವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಬಂದ್ರೆ ನಾವು ಈ ಒಂದು ಜೀವಾಮೃತ ಅಂತಕ್ಕಂಥದ್ದು, ಜೀವಾಮೃತ ಅಂತಕ್ಕಂಥದ್ದು ಈ ಒಂದು ಸ್ವರೂಪದ ಏನು ಸಾವಯವ ಗೊಬ್ಬರ ಏನಿದೆ, ಇದಕ್ಕೆ ನಮ್ಗೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳು ಅಂತಂದ್ರೆ ಹಸುವಿಂದ ಸಿಗ್ತಕ್ಕಂಥದ್ದು. ಸಾಮಾನ್ಯವಾಗಿ ನಾಟಿ ಹಸು ಬಳಸಿದ್ರೆ ಪ್ರತಿಕ್ರಿಯೆ ಚೆನ್ನಾಗಿರುತ್ತೆ, ಅದು ಯಾಕೆ ಅಂತ ನಾವು ಮುಂಚಿತವಾಗಿ ತಿಳ್ಕೋಬೇಕು. ಈ ಒಂದು ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡಬೇಕಾದ್ರೆ ನಾವು ನಾಟಿ ಹಸು ಮತ್ತೆ ಇಲಾಖೆ ಹಸು ಅಂತ ಏನಂತೀವಿ, ಅಥವಾ ಈ ಕ್ರಾಸ್ ಬ್ರೀಡ್ ಹಸು, ಸುಧಾರಿತ ತಳಿಗಳು ಏನಿದ್ದಾವೆ ಹಸು, ಇವೆರಡರಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ, ಇದನ್ನ ಗಮನಿಸ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು ನಾಟಿ ಹಸು ತಳಿ ಬಳಸಿದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಅಂದ್ರೆ ಗೊಬ್ಬರ ಮಾಡತಕ್ಕಂಥ ಪ್ರತಿಕ್ರಿಯೆ, ಬೆಳೆಗಳಿಗೆ ಪೋಷಕಾಂಶ ಒದಗಿಸಲಿಕ್ಕೆ ಬೇಕಾಗ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡತಕ್ಕಂಥ ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತೀವಿ, ಅದು ಬ್ಯಾಕ್ಟೀರಿಯಾಗಳಾಗ್ಬೋದು ಅಥವಾ ಶಿಲೀಂಧ್ರಗಳಾಗ್ಬೋದು, ಆಕ್ಟಿನೋಮೈಸಿಸ್ ಅಂತ ಹೇಳ್ತೀವಿ. ಸಾರಜನಕ ಸ್ಥಿರೀಕರಿಸತಕ್ಕಂಥ ಜೀವಾಣುಗಳು, ಸಾರಜನಕ ಗೊಬ್ಬರ ಏನಿದೆ, ನಾವು ರೈತರು ಸಾಮಾನ್ಯವಾಗಿ ಯೂರಿಯಾ ಗೊಬ್ಬರದಲ್ಲಿ ಕೊಡ್ತಕ್ಕಂಥದ್ದು ಸಾರಜನಕ ಗೊಬ್ಬರ, ಅಮೋನಿಯಂ ಸಲ್ಫೇಟ್ ಯೂರಿಯಾ ರಸಗೊಬ್ಬರಗಳ ಮುಖಾಂತರ ಕೊಡ್ತಕ್ಕಂಥ ಪೋಷಕಾಂಶ ಏನಿದೆ ಅದನ್ನ ಸ್ಥಿರೀಕರಿಸತಕ್ಕಂಥ ಜೀವಾಣು ಆಗ್ಬೋದು, ಅಥವಾ ರಂಜಕದಾಂಶ ಕರೆಸ್ತಕ್ಕಂಥ ಜೀವಾಣು ಆಗ್ಬೋದು. ಇವುಗಳು ಹೆಚ್ಚಾಗಿ ಅವುಗಳ ಸಂಖ್ಯೆ ಈ ಒಂದು ನಾಟಿ ಹಸುವಿನ ತಳಿ, ದೇಶಿ ಹಸುವಿನ ತಳಿಗಳು ಏನಿದಾವೆ ಅದರಲ್ಲಿ ಜಾಸ್ತಿ ಬರುತ್ತೆ, ಅದರಲ್ಲಿ ಸಂಖ್ಯೆಗಳು ಜಾಸ್ತಿ ಇರುತ್ತೆ. ಅಲ್ಲಿ ಉತ್ತಮವಾದಂತ ಒಂದು ಪ್ರತಿಕ್ರಿಯೆಗಳನ್ನ ನಾವು ಬಣ್ಣದಲ್ಲಿ ನೋಡ್ತೀವಿ. ಸಾವಯವ ವಸ್ತುಗಳನ್ನ ಏನು ಬೆಳೆ ಉಳಿಕೆಗಳಾಗ್ಬೋದು ಅಥವಾ ತ್ಯಾಜ್ಯಗಳಾಗ್ಬೋದು, ಇವನ್ನ ಬಳಕೆ ಮಾಡಿದಾಗ ಈ ಒಂದು ನಾಟಿ ಹಸು ಅಥವಾ ದೇಶಿ ಹಸುವಿಂದ ಬಂದಂತ ತ್ಯಾಜ್ಯಗಳನ್ನ ಬಳಕೆ ಮಾಡಿದಾಗ ಅದು ಜೀರ್ಣಗೊಳ್ತಕ್ಕಂಥ ಪ್ರತಿಕ್ರಿಯೆ ಮತ್ತೆ ಬೆಳೆಗಳಿಗೆ ಲಭ್ಯ ಆಗ್ತಕ್ಕಂಥ ಒಂದು ಪೋಷಕಾಂಶಗಳ ಒಂದು ಲಭ್ಯತೆ ಕೂಡ ಚೆನ್ನಾಗಿ ಅದು ಅಭಿವೃದ್ಧಿಗೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ. ಮತ್ತೆ ಮಣ್ಣಿನಲ್ಲೂ ಅಷ್ಟೇ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗುತ್ತೆ, ಒಂದು ಒಳ್ಳೆ ಜೀವ ವೈವಿಧ್ಯತೆ ಅಂತ ಏನಿರ್ತೀವಿ ಆ ವಾತಾವರಣ ಸೃಷ್ಟಿಯಾಗಿ ಬೇರುಗಳಿಗೆ ಒಂದು ಪೂರಕವಾದಂತ ಒಂದು ಮಣ್ಣಿನ ಗುಣಧರ್ಮಗಳ ಅಭಿವೃದ್ಧಿ ಆಗುತ್ತೆ. ಬೇರುಗಳು ಸಸ್ಯ ಬೆಳೆಗಳು, ಬೇರುಗಳು ಪೋಷಕಾಂಶ ಹೀರ್ಕೊಂಡು ನೀರನ್ನ ಹೀರ್ಕೊಂಡು ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ಪೂರಕವಾದಂತ ಗುಣಧರ್ಮಗಳು, ಮಣ್ಣಿನ ಗುಣಧರ್ಮಗಳು ಅಭಿವೃದ್ಧಿ ಆಗ್ತವೆ. ಮಣ್ಣಿಂದು ನೀರಿಡಲಿಕ್ಕಿರ್ತಕ್ಕಂಥ ಶಕ್ತಿ ಆಗ್ಬೋದು ಅಥವಾ ಗಾಳಿ ಆಡ್ತಕ್ಕಂಥ ಶಕ್ತಿ ಆಗ್ಬೋದು, ಮಣ್ಣಿನ ಸಾಂದ್ರತೆ ಮತ್ತೆ ಇನ್ನು ಕೆಲವು ಪೋಷಕಾಂಶಗಳ ಲಭ್ಯತೆ ಪ್ರಮಾಣ ಆಗ್ಬೋದು ಅಥವಾ ಅದರ ಒಂದು ರೀತಿ ಯಾವ ಒಂದು ಲಭ್ಯ ಆಗ್ತಕ್ಕಂಥ ರೂಪಕ್ಕೆ ಬದಲಾವಣೆ ಆಗ್ತಕ್ಕಂಥದ್ದು ಪೋಷಕಾಂಶಗಳು ಮಣ್ಣಲ್ಲಿ ಬದಲಾವಣೆ ಆಗಿ ಸಿಗ್ತಕ್ಕಂಥ ಸನ್ನಿವೇಶ ಜಾಸ್ತಿ ಆಗುತ್ತೆ ಯಾವಾಗ ಈ ದೇಶಿಯ ಹಸುವಿನ ತಳಿಗಳ ಒಂದು ಪ್ರಾಣಿ ತ್ಯಾಜ್ಯ ವಸ್ತುಗಳನ್ನು ನಾವು ಬಳಕೆ ಮಾಡಿದಾಗ. ಸೊ ಈಗ ಮೊದಲನೇದಾಗಿ ನಾವು ಜೀವಾಮೃತ ಒಂದು ತಯಾರಿಕೆ ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳು ಅಂದ್ರೆ ಸಗಣಿ ಬೇಕಾಗುತ್ತೆ, 10 kg ಸಗಣಿ ಬೇಕಾಗುತ್ತೆ, ಆಮೇಲೆ 10 L ಗಂಧ ಬೇಕಾಗುತ್ತೆ, ದೇಶೀಯ ಹಸುದಾದ್ರೆ ಒಳ್ಳೇದು, ಮತ್ತೆ ಕಪ್ಪು ಬೆಲ್ಲ ಬೇಕಾಗುತ್ತೆ, ನಾಟಿ ಬೆಲ್ಲ ಏನ್ ಬರುತ್ತೆ ತಯಾರಿ ಮಾಡ್ತಾರೆ ಸಾಮಾನ್ಯವಾಗಿ ಏನ್ ತಯಾರಿ ಮಾಡ್ತಾರೆ ನಾಟಿ ಬೆಲ್ಲ ಕಪ್ಪು ಬೆಲ್ಲ ಅದು ಬೇಕಾಗುತ್ತೆ. ಮತ್ತೆ ದ್ವಿದಳ ಧಾನ್ಯದ ಹಿಟ್ಟು ಮೇನ್ ಆಗಿ ಮುಖ್ಯವಾಗಿ ಕಡಲೆ ಹಿಟ್ಟನ್ನ ಬಳಸ್ತಕ್ಕಂಥ ಒಂದು ವಾಡಿಕೆ ಇದೆ, 2 kg ಕಡಲೆ ಹಿಟ್ಟು. ಮತ್ತೆ ಯಾವ ಹೊಲ ಗದ್ದೆ ನಮ್ಮ ಒಂದು ಜಮೀನಿಂದ ಒಂದು ಹಿಡಿ ಮಣ್ಣು ಬೇಕಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಒಂದು ಪ್ಲಾಸ್ಟಿಕ್ ಡ್ರಮ್ ಅಥವಾ ಸಿಮೆಂಟ್ ತೊಟ್ಟಿನಲ್ಲಿ ಇದನ್ನ ಉತ್ಪಾದನೆ ಮಾಡಬಹುದು. ಒಂದು 250 L ಸಾಮರ್ಥ್ಯ ಇರ್ತಕ್ಕಂಥದ್ದು, ಕೆಪಾಸಿಟಿ ಇರ್ತಕ್ಕಂಥದ್ದು ಒಂದು ಪ್ಲಾಸ್ಟಿಕ್ ಡ್ರಮ್ ಆಗ್ಬೋದು ಅಥವಾ ಸಿಮೆಂಟ್ ತೊಟ್ಟಿನಲ್ಲಿ ಒಂದು 125 L ನೀರಷ್ಟು ತಗೊಳ್ಕೊಂಡು ಅದಕ್ಕೆ ಮೊದಲನೇದಾಗಿ ಸಗಣಿ, ನಂತರ 10 kg ಸಗಣಿ ಏನಿದೆ ಶಿಫಾರಸು, ಮತ್ತೆ 2 kg ಬೆಲ್ಲ, ಮತ್ತೆ ದ್ವಿದಳ ಧಾನ್ಯದ ಹಿಟ್ಟು, ನಂತರ ಗಂಧಲ, ಮತ್ತೆ ಮಣ್ಣನ್ನ ಸೇರಿಸಿ ಅದನ್ನ ಮಿಶ್ರಣ ಮಾಡಿ ಜೀವಾಮೃತ ಇರ್ತಕ್ಕಂಥ ಡ್ರಮ್ಮು ಅಥವಾ ಒಂದು ಬ್ಯಾರಲ್ ಏನಿದೆ ಡ್ರಮ್ಮು ಪ್ಲಾಸ್ಟಿಕ್ ಡ್ರಮ್ ಅಥವಾ ತೊಟ್ಟಿ ಏನಿದೆ ಅದರ ಮೇಲೆ ತುಂಬವಾಗಿ ಒಂದು ಒದ್ದೆ ಇರ್ತಕ್ಕಂಥ ಒಂದು ಗೋಣಿ ಚೀಲ ಅಥವಾ ಬಟ್ಟೆ ಸ್ವಲ್ಪ ಗಾಳಿ ಆಡಬೇಕಾಗುತ್ತೆ, ಸ್ವಲ್ಪ ಪೂರ್ಣ ಪ್ರಮಾಣದ ಗಾಳಿ ನಿಂತಕ್ಕಂಥ ಒಂದು ಸನ್ನಿವೇಶ ಇರಬಾರ್ದು. ಸೊ ಅದನ್ನ ಮೇಲಿಂದ ಮುಚ್ಚಿ ಒಂದು ವಾರದವರೆಗೆ ಅದನ್ನ ನೆರಳಲ್ಲಿಟ್ಟು ಅದನ್ನ ನಾವು ಸಂಸ್ಕರಣೆ ಮಾಡಬೇಕಾಗುತ್ತೆ. ಅದನ್ನ ನಾವು ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಂಜೆ ದಿನಕ್ಕೆ 2 ಒಂದು ಕೋಲ್ ತಗೊಂಡು, ಮರದ ಕೋಲ್ ತಗೊಂಡು ವೃತ್ತಾಕಾರದಲ್ಲಿ ತಿರುಗಬೇಕಾಗುತ್ತೆ. ಒಂದೇ ಡೈರೆಕ್ಷನ್ ಒಂದೇ ಒಂದು ಡೈರೆಕ್ಷನ್ ಅನ್ನ ತಿರುಗುತ್ತಾ ಹೋಗಬೇಕಾಗುತ್ತೆ, ಆಪೋಸಿಟ್ ಡೈರೆಕ್ಷನ್. ಪ್ರತಿದಿನ 2 ಬೆಳಗ್ಗೆ 1 ಸಂಜೆ 1 ಒಂದು 8-10 ರೌಂಡ್ ಅಷ್ಟು ತಿರುಗಿ ನಿಧಾನವಾಗಿ ಅದನ್ನ ಹಿಡಬೇಕಾಗುತ್ತೆ. ಸೊ ಈ ರೀತಿ ಮಾಡಿದಂತ ಒಂದು ಜೀವಾಮೃತ ಏನಿದೆ ನಮ್ಗೆ ಅದು 7 ನಂತರ ಅದು ಬಳಕೆಗೆ ಸಿದ್ಧವಾಗಿರ್ತದೆ. ಯಾಕೆ 7 ಅಂತಂದ್ರೆ 7 ಅದರಲ್ಲಿ ಇರತಕ್ಕಂಥ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಏನಾಗುತ್ತೆ ಅದು ತುಂಬಾ ಹೆಚ್ಚಾಗುತ್ತೆ. ನಂತರ ಮುಂದೆ ಬರ್ದಂಗೆ 10-12 ಆಗ ಆ ಸೂಕ್ಷ್ಮ ಜೀವಿಗಳ ಒಂದು ಸಂಖ್ಯೆ ಅದರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮೈಕ್ರೋಬಿಯಲ್ ಲೋಡ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ, ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಈ ಸೂಕ್ಷ್ಮ ಜೀವಿಗಳೇ ನಮ್ಮ ಮಣ್ಣಿನ ಜೀವನ ಕಾಪಾಡಲಿಕ್ಕೆ ಮುಂದೆ ಅದನ್ನ ನಾವು ಮಣ್ಣಿಗೆ ನೀಡಿದಾಗ ಸೊ ಅದು ಆ ಮಣ್ಣಿನ ವಾತಾವರಣ ಅಲ್ಲಿರ್ತಕ್ಕಂಥ ತ್ಯಾಜ್ಯಗಳು, ಬೆಳೆ ತ್ಯಾಜ್ಯಗಳು, ಬೇರಾಗ್ಬೋದು ಅಥವಾ ಬೆಳೆ ಪಳೆಯುಳಿಕೆಗಳು, ಕೂಳೆಗಳಾಗ್ಬೋದು, ಎಲೆ ಕಡ್ಡಿಗಳು, ಸಾವಯವ ವಸ್ತುಗಳು ಏನಿರ್ತವೆ ಅದನ್ನ ತಿಂದು ಚೆನ್ನಾಗಿ ಜೀರ್ಣಿಸಿ ಅದರಿಂದ ಬೆಳೆಗಳಿಗೆ ಲಭ್ಯವಾಗ್ತಕ್ಕಂಥ ರೂಪಕ್ಕೆ ಪೋಷಕಾಂಶಗಳನ್ನ ಬದಲಾವಣೆ ಮಾಡಿ ಮತ್ತೆ ಸ್ವಲ್ಪ ತ್ವರಿತವಾಗಿ ತಿನ್ಲಿಕ್ಕೆ ಸಾಮಾನ್ಯವಾಗಿ ಜೀವಾಮೃತ ಹಾಕಿದಂತೆ ಹಾಗೆ ಕೆಲವರು ಬೆಳೆ ಉಳಿಕೆಗಳನ್ನ ಸೇರ್ತಾರೆ, ಕೂಳೆಗಳಾಗ್ಬೋದು ಉತ್ತು ಭೂಮಿಗೆ ಒಳಗಡೆ ಸೇರ್ತಕ್ಕಂಥ ಸನ್ನಿವೇಶ ಇದೆ. ಯಾವಾಗ ಈ ಜೀವಾಮೃತ ಅಥವಾ ಸಗಣಿಯಿಂದ ಉತ್ಪಾದನೆ ಮಾಡತಕ್ಕಂಥ ದ್ರವ ರೂಪದ ಸಾವಯವ ಗೊಬ್ಬರಗಳನ್ನ ಸೇರಿಸ್ತಾರೋ ಸೊ ಆಗ ಅದೇನಾಗುತ್ತೆ ಅಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಕಳೀಲಿಕ್ಕೆ ಸಹಕಾರ ಆಗಿ ಅದರಲ್ಲಿರ್ತಕ್ಕಂತ ಏನು ಪೋಷಕಾಂಶಗಳು ಅಡಕವಾಗಿರ್ತದೆ ಬೆಳೆಗಳಿಗೆ ಸಿಗದೇ ಇರತಕ್ಕಂಥ ರೂಪದಲ್ಲಿ ಇರ್ತದೆ ಸಾವಯವ ರೂಪದಲ್ಲಿ ಅದು ಬದಲಾವಣೆ ಆಗಿ ಬೆಳೆಗಳಿಗೆ ದೊರೆಯತಕ್ಕಂಥ ರೂಪಗಳಿಗೆ ಬದಲಾವಣೆ ಆಗಿ ನಂತರ ಬೆಳೆಗಳಿಗೆ ತ್ವರಿತವಾಗಿ ಸಿಗಲಿಕ್ಕೆ ಸಹಕಾರ ಆಗುತ್ತೆ. ಸೊ 10-12 ದಿನ ಅಷ್ಟರಲ್ಲಿ ನಾವು ಬಳಕೆ ಮಾಡಿದ್ರೆ ಅದನ್ನು ಸೂಕ್ಷ್ಮ ಜೀವಿಗಳಂತೆ ಚೆನ್ನಾಗಿರುತ್ತೆ. ಸೊ ನಾವು ಅದನ್ನ ಮಣ್ಣಿಗೆ ಜಮೀನಿಗೆ ನೇರವಾಗಿ ನೀರು ಹಾಯಿಸುವಾಗ ಅಥವಾ ನೀರು ಜಮೀನು ತೇವ ಇದ್ದಾಗ ಅದನ್ನ ನೀರಲ್ಲೇ ಹಾಯಿಸಿ ನಾವು ನೀರು ಹಾಯಿಸುವುದ್ರ ಜೊತೆಗೆ ಕಾಲುವೆ ಮುಖಾಂತರ ಈ ಒಂದು ಜೀವಾಮೃತನ ನಾವು ಬೆಳೆಗಳಿಗೆ ಬಿಡಬಹುದು. ಮತ್ತೆ ಜೀವಾಮೃತನ ಕೆಲವೊಮ್ಮೆ ಅದನ್ನ ನಾವು ಅದರಲ್ಲಿ ಸ್ವಲ್ಪ ಪೋಷಕಾಂಶಗಳ ಪ್ರಮಾಣನೂ ಇದೆ ಅದರಲ್ಲಿ ನೋಡಿ. ಜೀವಾಮೃತದಲ್ಲಿ ಇರ್ತಕ್ಕಂಥ ನಾವು ಪೋಷಕಾಂಶಗಳನ್ನ ಒಂದು ಅವಲೋಕನ ಮಾಡಿ ನೋಡಿದಾಗ ಸಾಮಾನ್ಯವಾಗಿ ಗುಣಧರ್ಮಗಳನ್ನ ನೋಡಿದಾಗ ಅದರ ರಸಸಾರ ಅಂದ್ರೆ pH ಅಂತ ಏನ್ ಹೇಳ್ತೀವಿ ಅದು ನ್ಯೂಟ್ರಲ್ ತಟಸ್ಥವಾಗಿರ್ತದೆ 7.03 ಈ ರೇಂಜ್ ಗೆ ಇರ್ತದೆ 7 ಆಸ್ಪಾಸ್ನಲ್ಲೇ ಇರ್ತದೆ. ಆಮೇಲೆ ಅದರಲ್ಲಿ ತಾರಕಂಕ ಅಂಶನೂ ಅಷ್ಟೇ 1% ಅಷ್ಟು ಸಾರಜನಕ ಕೂಡ ಕಂಡು ಬರ್ತದೆ. ನಾವು ಬಳಕೆ ಮಾಡ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಅಥವಾ ಒಂದು ಈ ದೇಶೀಯ ಸಗಣಿ ಇದ್ದಾಗ 1% ನಮ್ಗೆ ಸಾರಜನಕ ಸಿಗ್ತಕ್ಕಂಥ ಸನ್ನಿವೇಶ. ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ರಂಜಕ ಪೋಷಕಾಂಶ ಇರುತ್ತೆ, ಪೊಟ್ಯಾಶ್ ಪೋಷಕಾಂಶ ಇರ್ತದೆ. ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ತೀವಿ. ಇವತ್ತು ನಮ್ಮ ಒಂದು ವಾತಾವರಣದಲ್ಲಿ ಅಥವಾ ಕೃಷಿ ಪರಿಸ್ಥಿತಿನಲ್ಲಿ ಎಲ್ಲ ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ. ಸತು ಆಗ್ಬೋದು, ತಾಮ್ರ ಆಗ್ಬೋದು, ಕಬ್ಬಿಣ, ಮ್ಯಾಂಗನೀಸ್, ಬೋರಾನ್, ಇವೆಲ್ಲ ಸ್ವಲ್ಪ ಇದ್ರ ಲಭ್ಯತೆ ಕೂಡ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಸತು ಮತ್ತೆ ತಾಮ್ರ, ಕಬ್ಬಿಣ, ಮ್ಯಾಂಗನೀಸ್ ಈ ಒಂದು ಲಘು ಪೋಷಕಾಂಶಗಳು ಕೂಡ ಈ ಒಂದು ಜೀವಾಮೃತದಲ್ಲಿ ಇರೋದ್ರಿಂದ ಇದನ್ನ ನಾವು ಸಿಂಪರಣೆ ಮುಖಾಂತರ ಬೆಳೆಗಳಿಗೆ ಕೊಡ್ಬೋದು. ಸೊ ಬೆಳೆಗಳಿಗೆ ತ್ವರಿತವಾಗಿ ಒಂದು ಎಲೆಗಳ ಮುಖಾಂತರ ಪೋಷಣೆಯನ್ನು ಕೊಡುತ್ತೆ ಸಿಂಪರಣೆ ಮಾಡಿದಾಗ. ಇದನ್ನ ಸಾಮಾನ್ಯವಾಗಿ ನಾವು ಎಳೆ ಬೆಳೆಗಳಾದ್ರೆ ಚಿಕ್ಕ ಸಸಿಗಳಾದ್ರೆ ಒಂದು ಲೀಟರ್ ನೀರಿಗೆ ಒಂದು 5 ಮಿಲಿ ದ್ರಾವಣ ಅಷ್ಟನ್ನ ಹಾಕೊಂಡು ನಾವು ಸಿಂಪರಣೆ ಮಾಡಬಹುದು. ಸ್ವಲ್ಪ ಬೆಳೆದಿರ್ತಕ್ಕಂಥದ್ದು ಒಂದು 20-25 ದಿನಗಳು ಅಥವಾ 30 ದಿನಗಳು ದಾಟುವಂತ ಬೆಳೆಗೆ ನಾವು 10 ಮಿಲಿ ತನಕ 5-10 ಮಿಲಿ ತನಕ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ತ್ವರಿತವಾಗಿ ಪೋಷಕಾಂಶಗಳನ್ನ ಎಲ್ಲಿ ಈಗ ಒಂದು ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಇರ್ತದೆ, ಕೆಲವು ಕಡೆ ಏನಾಗುತ್ತೆ ಸಮಸ್ಯಾತ್ಮಕ ಮಣ್ಣುಗಳು ಇರ್ತದೆ, ಸಾಮಾನ್ಯವಾಗಿ ಕ್ಷಾರ ಮಣ್ಣು ಇರ್ತದೆ, ಅಧಿಕ ರಸಸಾರ ಇರತಕ್ಕಂತ ತೌಳು ಅಥವಾ ಕ್ಷಾರ ಮಣ್ಣು ಇರ್ತದೆ, ಅಲ್ಲಿ ಲಭ್ಯತೆ ಸಿಗ್ತಾ ಇರಲ್ಲ ಬೇರು ಅಥವಾ ಮಣ್ಣಿನ ಒಂದು ಗುಣಧರ್ಮ ಚೆನ್ನಾಗಿರಲ್ಲ, ಆಗ ಏನ್ ಮಾಡ್ಬೋದು ಅಂತಂದ್ರೆ ನಾವು ಸಿಂಪರಣೆ ಮುಖಾಂತರ ಇದನ್ನ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡೋದು. ನಾನು ಶಿಫಾರಸ್ ಮಾಡೋದಕ್ಕೆ ಚಿಕ್ಕ ಸಸಿಗಳಾದ್ರೆ ಇನ್ನು ಬೆಳೆದಿಲ್ಲದೆ ಇರತಕ್ಕಂತ ಬೆಳವಣಿಗೆ ಹಂತದಲ್ಲಿ ಇರ್ತಕ್ಕಂಥದ್ದಾದ್ರೆ ಒಂದು 5 ಮಿಲಿ ಅಷ್ಟು ಪ್ರತಿ ಲೀಟರ್ ನೀರಿಗೆ, ಬೆಳೆದಿರ್ತಕ್ಕಂಥದ್ದಾದ್ರೆ ಒಂದು 5-10 ಮಿಲಿ ತನಕ, ಮತ್ತೆ ಹೂ ಆಡ್ಲಿಕ್ಕೂ ಮುಂಚಿತವಾಗಿಂದ ಶುರು ಮಾಡ್ಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಬೆಳೆಗಳು ಹೂ ಬಿಡ್ಲಿಕ್ಕೆ ಒಂದು 5-6 ದಿನ ಮುಂಚಿತವಾಗಿ ಒಂದು ಬಾರಿ ಸಿಂಪರಣೆ ಕೊಟ್ಟು ನಂತರ 15-20 ದಿನಕ್ಕೆ ಒಂದು ಬಾರಿ ಅಂತೆ ಒಂದು 2-3 ಬಾರಿ ಸಿಂಪರಣೆ ಕೊಟ್ರೆ ಉತ್ತಮವಾದಂತಹ ಒಂದು ಗುಣಮಟ್ಟ ಇರ್ತಕ್ಕಂತ ಒಂದು ನಾವು ಉತ್ಪನ್ನಗಳನ್ನ ಪಡಿಬಹುದು. ಮತ್ತೆ ತ್ವರಿತವಾಗಿ ಪೋಷಕಾಂಶಗಳು ಸಿಗೋದ್ರಿಂದ ಹೂ ಆಡೋಕೆ ಚೆನ್ನಾಗಿ, ಕಾಯಿ ಚೆನ್ನಾಗಿ ಹೆಚ್ಚು, ಬೆಳವಣಿಗೆಗೆ ಸಹಕಾರ ನೀಡತಕ್ಕಂಥ ಸನ್ನಿವೇಶ ಈ ಒಂದು ಜೀವಾಮೃತ ಬಳಕೆಯಿಂದ ಉಂಟಾಗುತ್ತೆ. ಅದನ್ನ ನೇರವಾಗಿ ಮಣ್ಣಿನಲ್ಲೂ ಕೂಡ ನಾನು ಕೊಡ್ಬೋದು. ಆಗ್ಲೇ ಹೇಳಿದಾಗೆ ಸಿದ್ಧಪಡಿಸಿರ್ತಕ್ಕಂಥ ಜೀವಾಮೃತನ 9-12 ದಿನಗಳವರೆಗೂ ಬಳಸಬಹುದು. ಅದನ್ನ ಜಮೀನಿಗೆ ಬಳಸುವಾಗ ಮಣ್ಣು ತೇವ ಇರಬೇಕು, ಮತ್ತೆ ಸ್ವಲ್ಪ ನೀರು ಹಾಯಿಸ್ಬೇಕಾದ್ರೆ ಆಗ್ಲೇ ಅದನ್ನ ಆ ಹಾಯಿಸ್ತಕ್ಕಂಥ ನೀರಿನಲ್ಲೇ ಮಿಶ್ರಣ ಮಾಡಿ ಕಾಲುವೆಗಳು ಏನು ನೀರು ಹಾಕ್ತಾರೆ ಅದರಿಂದನೇ ನೇರವಾಗಿ ಮಣ್ಣಿಗೆ ಬಿಡ್ತಕ್ಕಂಥ ವ್ಯವಸ್ಥೆ ಮಾಡಬಹುದು. ಸೊ ಇದು ಒಂದು ಜೀವಾಮೃತ ಅಂತಕ್ಕಂಥ ಒಂದು ಸಾವಯವ ದ್ರವಯುಕ್ತ ಗೊಬ್ಬರ ತಯಾರಿಕೆ ಮತ್ತು ಬಳಕೆ. ನಂತರ ಇನ್ನೊಂದು ಪ್ರಮುಖವಾದಂತಹ ಒಂದು ದ್ರವರೂಪದ ಸಾವಯವ ಗೊಬ್ಬರ ಅಂತಂದ್ರೆ ಪಂಚಗವ್ಯ ಅದ್ರ ಹೆಸರಲ್ಲೇ ಇದೆ. 5 ಹಸುವಿನ ಒಂದು ಏನು ಉತ್ಪನ್ನಗಳನ್ನ ಬಳಸಿ ನಾವು ಅದಕ್ಕೆ 2-3 ಉತ್ಪನ್ನಗಳನ್ನ ಸೇರಿಸಿ ಮಾಡ್ತಕ್ಕಂತ ಒಂದು ಸಾವಯವ ದ್ರವ ರೂಪದ ಗೊಬ್ಬರ ಇದು ಪಂಚಗವ್ಯ ಅಂತದ್ದು. ಇದರಲ್ಲೂ ಅಷ್ಟೇ ದೇಸಿ ಹಸುವಿನ ಸಗಣಿ ನಾಟಿ ತಳಿ ಏನಿದೆ ಹಸು ಅದರದ್ದು ಒಂದು 7 ಕೆಜಿಯಷ್ಟು ಸಗಣಿ ಬೇಕಾಗುತ್ತೆ. ನಂತರ ತುಪ್ಪ 1 ಲೀಟರ್ ಅಷ್ಟು ಬೇಕಾಗುತ್ತೆ. ಗಂಜಲ 1 ಲೀಟರ್ ದೇಸಿ ಹಸುವಿನ ಗಂಜಲ. ಯಾಕೆ ನಾವು ದೇಸಿ ಹಸು ಅಂತಾನೆ ಸ್ಟ್ರೆಸ್ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ಸ್ವಲ್ಪ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ನಾನು ಆಗ್ಲೇ ತಿಳಿಸಿದಾಗ ಎಲ್ಲ ರೀತಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಇರುತ್ತೆ, ಮತ್ತೆ ಅದ್ರ ಸ್ವಲ್ಪ ಪೋಷಕಾಂಶಗಳ ಪ್ರಮಾಣನೂ ಬೇರೆ ಹಸುಗೊಳ್ತಾಗ ಇಲಾಖೆ ಹಸುಗೊಳ್ತಾಗ ಇದರಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ. ಸಾರಜನಕ ಮುಖ್ಯವಾಗಿ ಸಾರಜನಕ ಅಂತ ಬೆಳೆಗಳಿಗೆ ಕೊರತೆ ಆಗ್ತಕ್ಕಂಥದ್ದು ಮುಖ್ಯವಾಗಿ ಸಾರಜನಕನೇ. ಪ್ರಾರಂಭಿಕ ಹಂತದಲ್ಲಿ ಆಗ್ಬೋದು, ನಂತರ ಆಗ್ಬೋದು, ಅದ್ರ ಲಭ್ಯತೆ ಪ್ರಮಾಣ ಚೆನ್ನಾಗಾಗುತ್ತೆ, ಮತ್ತೆ ಕಳೆಯುವಿಕ ಕ್ರಿಯೆನೂ ಕೂಡ ಚೆನ್ನಾಗಾಗುತ್ತೆ. ಇವನ್ನ ಈ ಒಂದು ದೇಶಿ ಹಸುವಿನ ಒಂದು ಮೂತ್ರಗಳನ್ನ ಉಪಯೋಗಿಸಿ ಗಂಧ ಉಪಯೋಗಿಸಿ ಮಾಡಿದಾಗ ಬೆಳೆ ತ್ಯಾಜ್ಯ ವಸ್ತುಗಳು ಚೆನ್ನಾಗಿ ಕಳೆದು ಬೆಳೆಗಳಿಗೆ ತ್ವರಿತವಾಗಿ ಪೋಷಕಾಂಶಗಳು ಲಭ್ಯ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸೊ ದೇಶಿ ಹಸುವಿನ ಗಂಧ 1 ಲೀಟರ್ ಬೇಕಾಗುತ್ತೆ, ಮತ್ತೆ ಹಾಲು ದೇಶಿ ಹಸು ಇದ್ದು ಅದು ಒಂದು 3 ಲೀಟರ್, ಇನ್ನು ಮೊಸರು ಬೇಕಾಗುತ್ತೆ 2 ಲೀಟರ್. ಸೊ ಈ 5 ಹಸುವಿಂದ ಒಂದು ಪರಿಕರಗಳು ಸಗಣಿ, ತುಪ್ಪ, ಗಂಜಲ, ಹಾಲು ಮತ್ತೆ ಮೊಸರು ಹೇಳಿದಾಗ 7 ಕೆಜಿ ಸಗಣಿ, 1 ಲೀಟರ್ ತುಪ್ಪ, 10 ಲೀಟರ್ ಗಂಜಲ, 3 ಲೀಟರ್ ಹಾಲು, ನಂತರ 2 ಲೀಟರ್ ಮೊಸರು ಬೇಕಾಗುತ್ತೆ, ಎಳ್ನೀರು 1-3 ಲೀಟರ್ ಬೇಕಾಗುತ್ತೆ, ಮತ್ತೆ ಬೆಲ್ಲ 1-3 ಕೆಜಿ ಬೇಕಾಗುತ್ತೆ. ಎಳ್ನೀರು ಮತ್ತೆ ಬೆಲ್ಲದಿಂದ ಏನು ಉಪಯೋಗ ಅಂತಂದ್ರೆ ನಾವು ಉತ್ಪಾದನೆ ಮಾಡ್ಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಸೂಕ್ಷ್ಮ ಜೀವಿಗಳು ಏನಿರ್ತವೆ ಅವಕ್ಕೆ ತುಂಬಾ ಚೆನ್ನಾಗಿ ಶಕ್ತಿ ಸಿಗುತ್ತೆ, ಎನರ್ಜಿ ಸಿಗುತ್ತೆ, ಮತ್ತೆ ಆಹಾರ ಸಿಕ್ಕಿ ಅವು ಬೇಗ ಮಲ್ಟಿಪ್ಲೈ ಆಗ್ಲಿಕ್ಕೆ ಹೆಚ್ಚಾಗ್ಲಿಕ್ಕೆ ಸೂಕ್ಷ್ಮ ಜೀವಿಗಳ ಸಂಖ್ಯೆಗಳು ಈ ಒಂದು ದ್ರಾವಣದಲ್ಲಿ ಜಾಸ್ತಿ ಆಗ್ಲಿಕ್ಕೆ ಸಹಕಾರ ಮಾಡುತ್ತೆ ಎಳ್ನೀರು ಮತ್ತೆ ಬೆಲ್ಲ. ಮತ್ತೆ ಚೆನ್ನಾಗಿ ಆಗಿರ್ತಕ್ಕಂತ ಪಚ್ಚಬಾಳೆ ಹಣ್ಣುಗಳು, ಅದು ಒಂದು 10-12 ಬೇಕಾಗುತ್ತೆ. ಮತ್ತೆ ಒಂದು 10 ಲೀಟರ್ ನೀರು ಬೇಕಾಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಮೊದಲನೇದಾಗಿ ಪಂಚಗವ್ಯ ತಯಾರಿಸ್ತಾರೆ. ಒಂದು ಇದನ್ನು ಅಷ್ಟೇ ಸ್ವಚ್ಛವಾದ ಒಂದು ಪ್ಲಾಸ್ಟಿಕ್ ಡ್ರಮ್ ನಲ್ಲಿ ಒಂದು ತಗೊಂಡು ಪ್ಲಾಸ್ಟಿಕ್ ಡ್ರಮ್ ನಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಮೊದಲನೇದಾಗಿ ಈ ತಗಣಿ ಮತ್ತೆ 7 ಕೆಜಿ ತಗಣಿ ಮತ್ತೆ 1 ಕೆಜಿ ತುಪ್ಪನ ಮಿಶ್ರಣ ಮಾಡಿ ಅದನ್ನ ಒಂದು 2 ದಿನ ತನಕ ಬಿಡಬೇಕಾಗುತ್ತೆ. ನಂತರ ಏನಾಗುತ್ತೆ, 2 ದಿನ ನಂತರ 10 ಲೀಟರ್ ಗಂಜಾ ಮತ್ತೆ ಒಂದು 10 ಲೀಟರ್ ನೀರನ್ನ ಡ್ರಮ್ ನಲ್ಲಿ ಹಾಕಿ ಚೆನ್ನಾಗಿ ಕಲ್ಪಬೇಕಾಗುತ್ತೆ. ಸೊ ಏನು ಅಲ್ಲಿ ಕೀಟಗಳು ಅಥವಾ ಏನು ಹುಳುಗಳು ಹೋಗದಂತೆ ಡ್ರಮ್ ನ ಒಂದು ಬಟ್ಟೆಯಿಂದ ಮುಚ್ಚಿಡಬೇಕಾಗುತ್ತೆ. ಸೊ ಈ ರೀತಿ 15 ದಿನಗಳವರೆಗೆ ಇಡಬೇಕು. 15 ದಿನ ಆದ ನಂತರ 16 ದಿನ ಒಂದು ಉಳಿಕೆ ಹಸುವಿನ ಹಾಲು ಮತ್ತೆ ಮೊಸರು ಮತ್ತೆ ಏನಿದೆ 2 ಲೀಟರ್ ಮೊಸರು ಮತ್ತೆ 3 ಲೀಟರ್ ಹಾಲು, ಎಳ್ನೀರು 3 ಲೀಟರ್, 3 ಕೆಜಿ ಇಷ್ಟು ಬೆಲ್ಲ ಬೇಕಾಗುತ್ತೆ. ಮತ್ತೆ ಬಾಳೆಹಣ್ಣು ಚೆನ್ನಾಗಿ ಇವನ್ನೆಲ್ಲ ಇದರಲ್ಲಿ ಮಿಶ್ರಣ ಮಾಡಬೇಕಾಗುತ್ತೆ. ಒಂದು 15 ದಿನ ಇಟ್ಟಿರ್ತಕ್ಕಂತ ಆ ಒಂದು ಗಂಜಲ ಮತ್ತೆ ತುಪ್ಪದ ಮಿಶ್ರಣ ಏನಿದೆ ಅದಕ್ಕೆ ಇವನ್ನೆಲ್ಲ ಬೆರೆಸಿ ಚೆನ್ನಾಗಿ ಮತ್ತೆ 7 ದಿನ ಕಳಿಲಿಕ್ಕೆ ಇಡಬೇಕು. ಚೆನ್ನಾಗಿ ಕಳಿಲಿಕ್ಕೆ ಚೆನ್ನಾಗಿ ಕಳೆದಾಗ ಮತ್ತೆ ಅದನ್ನ ಈ ಮಿಶ್ರಣನ್ನ ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಂಜೆ ಚೆನ್ನಾಗಿ ತಿರುಗಬೇಕಾಗುತ್ತೆ. ಫೋನ್ ನಲ್ಲಿ ತಿರುಗ್ತಾ ಇರಬೇಕಾಗುತ್ತೆ. ಉಳಿದ ದಿನದಲ್ಲಿ ಡ್ರಮ್ ಅನ್ನ ಮುಚ್ಚಿರ್ಬೇಕಾಗುತ್ತೆ. ಸೊ ಇದೇ ರೀತಿ 22ನೇ ದಿನ ಈ ಮಿಶ್ರಣನ ಸ್ವಲ್ಪ ತೆಳುವಿಗಿರೋ ಬಟ್ಟೆ ಕಟ್ಟಿ ಸೋಸಿ ಅದು ಸಾರನ ತೆಗೆದು ಆ ದ್ರಾವಣನ ನಾವು ಪಂಚಗವ್ಯ ಅಂತ ಬಳಸ್ಬೋದು. 22 ದಿನ ಏನಾಗುತ್ತೆ ಈ ರೀತಿ ಅದು ಒಂದು ಪ್ರೊಸೆಸಿಂಗ್ ಪೀರಿಯಡ್ ಅಥವಾ ಕಳೆಯ ಕ್ರಿಯೆ ಆಗುತ್ತಲ್ಲ, ಮೊದಲನೇ 2 ದಿನಕ್ಕೆ ತುಪ್ಪ ಮತ್ತೆ ಸಗಣಿನ ಹಾಕಿ ಇಡ್ತೀವಿ. ನಂತರ 15 ದಿನಗಳವರೆಗೆ ಉಳಿದಂತೆ ನೀರು ಮತ್ತೆ ಗಂಜನ ಅದಕ್ಕೆ ಮಿಶ್ರಣ ಮಾಡಬೇಕಾಗುತ್ತೆ. ನಂತರ ಉಳಿಕೆ ವಸ್ತುಗಳು ಮೊಸರಾಗ್ಬೋದು ಅಥವಾ ಹಾಲು ಮತ್ತೆ ಎಳ್ನೀರು ಮತ್ತೆ ಬೆಲ್ಲ ಮತ್ತೆ ಇವತ್ತೆ ಈ ಬಾಳೆಹಣ್ಣು ಇವನ್ನ ಮಿಶ್ರಣ ಮಾಡಿ ಮತ್ತೆ ಒಂದು ವರೈಟಿ 22ನೇ ದಿನಕ್ಕೆ ಏನಾಗುತ್ತೆ ಅಂತಂದ್ರೆ ಅದನ್ನ ನಾವು ಸೋಸಿ ಆ ದ್ರಾವಣ ಎಂದರೆ ಅದನ್ನೇ ನಾವು ಪಂಚಗವ್ಯ ಅಂತ ಕರೆಯುತ್ತೆ. ಪಂಚಗವ್ಯ ಇದನ್ನ ನಾವು ಪಂಚಗವ್ಯನ ನೆರಳಲ್ಲಿಟ್ಟು ಅದನ್ನು ಅಷ್ಟೇ ಪ್ಲಾಸ್ಟಿಕ್ ಪರದೆಯಿಂದ ಮುಚ್ಚಿರ್ಬೇಕು. ಅದು ನೆರಳಿರತ್ತನ ನಾವು ಯಾವಾಗಲೂ ಅದನ್ನ ಪ್ರಿಫರ್ ಮಾಡ್ತೀವಿ. ಈ ಪಂಚಗವ್ಯನ ಒಂದು 100 ಲೀಟರ್ ನೀರಿನಲ್ಲಿ 3-5 ಲೀಟರ್ ಹಂಗೆ ಬೆರೆಸ್ಕೋಬೇಕಾಗುತ್ತೆ. 100 ಲೀಟರ್ ನೀರಿಗೆ ಒಂದು 3 ಲೀಟರ್ ಅಥವಾ 5 ಲೀಟರ್ ಅಂದ್ರೆ ಪ್ರತಿ ಲೀಟರ್ಗೆ 30-50 ಮಿಲಿ. ಇದೇ ರೀತಿಯಾಗಿ ತಯಾರಿಸಿದ ದ್ರಾವಣ ನಾವು ಬಿಸಿನೆ ವಿಷಯಗಳನ್ನ ಸುಮಾರು ಒಂದು 20 ನಿಮಿಷಗಳ ಕಾಲ ಇದ್ರ ಜೊತೆ ನಾವು ಉಪಚರಿಸಿ ನಂತರ ಬಿಸಿನೆಗೆ ಬಳಸಬೇಕಾಗುತ್ತೆ. ಸೊ ಇದು ಒಂದು ಪಂಚಗವ್ಯ ಒಂದು ಉತ್ಪಾದನೆ ಮಾಡ್ತಕ್ಕಂತ ಒಂದು ಪದ್ಧತಿ ಇದು. ಮತ್ತೆ ಈ ಪಂಚಗವ್ಯನ ಚೆನ್ನಾಗಿ ಅದು ಏನಂದ್ರೆ ಇದು ಬೆಳೆಗಳಲ್ಲಿ ಬೆಳವಣಿಗೆ ಮತ್ತೆ ಇಳುವರಿನ ಅದು ಹೆಚ್ಚು ಮಾಡ್ತಕ್ಕಂತ ಒಂದು ಗುಣಧರ್ಮ ಇದೆ. ಅದು ಸಸ್ಯಗಳಿಗೆ ಒಂದು ಎಲೆಗಳು ಚೆನ್ನಾಗಿ ಅಗಲಾಗುತ್ತೆ. ಇದನ್ನ ಸಿಂಪರಣೆ ಕೊಟ್ಟಾಗ ಏನಂದ್ರೆ ಸಸ್ಯಗಳು ಎಲೆಗಳು ಅಗಲಾಗಿ ಅದು ಫೋಟೋಸಿಂಥೆಸಿಸ್ ಅಥವಾ ದ್ವಿತೀಯ ಆಹಾರ ಉತ್ಪಾದನೆ ಕ್ರಿಯೆ ಬೆಳಕನ್ನು ಚೆನ್ನಾಗಿ ಇರ್ಕೊಂಡು ಜಾಸ್ತಿ ಆಗ್ತಕ್ಕಂತ ಸನ್ನಿವೇಶಗಳು ಕಂಡು ಬರ್ತದೆ. ಇದರಿಂದ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಪಂಚಗವ್ಯ ಈ ರೀತಿ ಉತ್ಪಾದನೆ ಮಾಡಿರೋದು ಹೂವು ತರಕಾರಿ ಮತ್ತೆ ಕಾಳುಗಳು ಬೆಳೆಗಳು ಮತ್ತೆ ಹಣ್ಣುಗಳು ರುಚಿನೂ ಕೂಡ ಹೆಚ್ಚುತ್ತೆ. ಮತ್ತೆ ಇದು ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಒಂದು ಟೊಮೆಟೊ ಬೆಳೆದಿರ್ತೀವಿ ಅಂತ ಇಟ್ಕೊಳ್ರಿ, ಆ ಟೊಮೆಟೊಗೆ ಈ ಒಂದು ಪಂಚಗವ್ಯನ ಕೊಟ್ಟು ಬೆಳೆದಾಗ ಆ ಹಣ್ಣುಗಳನ್ನ ಇಡ್ತಕ್ಕಂತ ಅವಧಿ ಶೇಖರಣಾ ಅವಧಿ ಕೂಡ ಹೆಚ್ಚಾಗುತ್ತೆ. ಜಾಸ್ತಿ ದಿನ ಇಟ್ಕೋಬಹುದು. ಸಾಮಾನ್ಯವಾಗಿ ಹೆಚ್ಚಾಗಿ ರಾಸಾಯನಿಕಗಳು ಮತ್ತೆ ಕೀಟನಾಶಕಗಳು ಇವನ್ನ ಬಳಸುವಂತವರು ನಿಮಗೆ 2-3 ದಿನದಲ್ಲೇ ಅದು ಬೇಗ ಮಾಗಿ ಕೆಟ್ಟೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅದೇ ಈ ಪಂಚಗವ್ಯ ಇವನ್ನೆಲ್ಲ ಸ್ವಲ್ಪ ಬಳಸಿ ರಾಸಾಯನಿಕಗಳನ್ನ ಕಡಿಮೆ ಮಾಡ್ತೀವಿ, ನೀವು ಒಂದು 10-12 ದಿನ ಸ್ವಲ್ಪ ಇಟ್ಕೋಬಹುದು. ಅಂದ್ರೆ ಅದು ಶೇಖರಣ ಅವಧಿ ಕೂಡ ಜಾಸ್ತಿ ಆಗುತ್ತೆ. ಸೊ ಒಂದ್ ಸ್ವಲ್ಪ ಮೌಲ್ಯ ಕೂಡ ಬರುತ್ತೆ. ನಾವೇನು ಬೆಳೆದಿರ್ತಕ್ಕಂಥ ಉತ್ಪನ್ನಗಳಿಗೆ ಮೌಲ್ಯಗಳು ಕೂಡ ಬರ್ತಕ್ಕಂಥ ಒಂದು ಸನ್ನಿವೇಶ ಬರುತ್ತೆ. ಪಂಚಗವ್ಯಗಳನ್ನ ಬಳಸಿದಾಗ ಹೂಗಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಮತ್ತೆ ಹೂ ಬಿಡ್ತಕ್ಕಂತ ಅವಧಿ ಕೂಡ ಸರಿಯಾಗಿ ಒಂದು ಕೋಯಿನ್ಸೈಡ್ ಆಗುತ್ತೆ. ಮತ್ತೆ ಹಣ್ಣಿನ ಶೇಖರಣಾ ಅವಧಿ ಆಗ್ಲೇ ಹೇಳ್ದಾಗೆ ಒಂದು 10-12 ದಿನವರೆಗೂ ನಾವು ಹೆಚ್ಚಿಗೆ ಮಾಡ್ಬೋದು. ಒಂದು ಉದಾಹರಣೆ ಹೇಳಿದ್ರೆ ನಿಂಬೆಯಲ್ಲಿ ನಾವು ಪಂಚಗವ್ಯ ನಾವು ಉಪಯೋಗಿಸಿದಾಗ ಅದು ವರ್ಷವಿಡೀ ಹೂ ಬಿಡ್ತಕ್ಕಂಥ ಸನ್ನಿವೇಶ ನೋಡಿದೀವಿ. ಮತ್ತೆ ಹಣ್ಣುಗಳು ಕೂಡ ಒಳ್ಳೆ ಪರಿಮಳದಿಂದ ಕೊಡುತ್ತೆ, ಅದ್ರ ಸ್ಮೆಲ್ ಸುವಾಸನೆ ಕೂಡ ಚೆನ್ನಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಅದನ್ನ ಹೆಚ್ಚು ಕಾಲ ಶೇಖರಣೆ ಸಿಕ್ಕಬಹುದು. ಮತ್ತೆ ಸೀಬೆ, ಒಂದು ಸೀಬೆ ಬೆಳೆನಲ್ಲೂ ಅಷ್ಟೇ, ಈಗ ಅದರಲ್ಲಿ ಒಟ್ಟು ಲವಣಾಂಶಗಳು ಬರ್ತವೆ ಮತ್ತೆ ಮಿನರಲ್ಸ್ ಬರ್ತವೆ, ಅದರಲ್ಲಿ ಏನು ಒಂದು ಪೋಷಕಾಂಶಗಳು ಆಗರ ಹೆಚ್ಚಾಗ್ತಕ್ಕಂಥ ಸನ್ನಿವೇಶ ಇದೆ. ಸೀಬಿನಲ್ಲಿ ಬಳಸಿದಾಗ ಹಣ್ಣುಗಳು ಕೂಡ ಹೆಚ್ಚು ರುಚಿಯಾಗುತ್ತೆ. ಅದರಲ್ಲಿ ಒಟ್ಟು ಲವಣಾಂಶಗಳು ಜಾಸ್ತಿ ಆದಾಗ PHS ಜಾಸ್ತಿ ಆಗುತ್ತಲ್ಲ ಸೀಬೆ ಹಣ್ಣಲ್ಲಿ. ಸೊ ಅದ್ರ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಕಸ್ಟಮರ್ ಪ್ರಿಫರೆನ್ಸ್ ಗ್ರಾಹಕರಿಗೆ ಅದನ್ನ ಒಂದು ತಗೊಳ್ತಕ್ಕಂಥ ಸನ್ನಿವೇಶ ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಲಭ್ಯ ಆಗುತ್ತೆ ಗುಣಮಟ್ಟಗಳು ಅದರಿಂದ. ಅದೇ ರೀತಿ ಪಂಚಗವ್ಯ ಬೆಳೆನ ನಾವು ಕೆಲವು ಬೆಳೆಗಳು ನೋಡಿದಾಗ ಇಳುವರಿ ಕೂಡ ಶೇಕಡ 20% ಅಧಿಕ ಆಗಿರ್ತಕ್ಕಂಥ ಸನ್ನಿವೇಶಗಳು ಇದಾವೆ. ಮತ್ತೆ ಈಗ ಉದಾಹರಣೆಗೆ ಅರ್ಶನ ಬೆಳೆ ತಗೊಳ್ಳಿ, ನಮ್ಮ ಚಾಮರಾಜನಗರದಲ್ಲಿ ಬೆಳೆತಕ್ಕಂಥ ಅರ್ಶನ ಬೆಳೆ, ಅಲ್ಲಿ ಸಿಂಪರಣೆ ಮಾಡಿದಾಗ ಇಳುವರಿ 15-20% ಹೆಚ್ಚಿಗೆ ಆಗ್ತಕ್ಕಂಥ ಸನ್ನಿವೇಶ ಇದೆ. ಮತ್ತೆ ಅದರಲ್ಲಿ ಕರ್ಚುಮಿನ ಅಂಶ ಅಂತ ಹೇಳ್ತೀವಿ ಅದರಲ್ಲಿರ್ತಕ್ಕಂಥದ್ದು, ಅದು ಕೂಡ ಹೆಚ್ಚಾಗ್ತಕ್ಕಂಥ ಸನ್ನಿವೇಶಗಳಿದೆ. ಒಟ್ಟಾರೆ ಇದು ಬಳಸಿದಾಗ ಅಧಿಕ ಇಳುವರಿ ತಗೊಂಡು ಮತ್ತೆ ಶೇಖರಣೆ ಅವಧಿ ಕೂಡ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಪಂಚಗವ್ಯ ಬಳಸಿದಾಗ. ಸೊ ಇದು ಜೀವಾಮೃತ ಮತ್ತೆ ಪಂಚಗವ್ಯಗಳ ಒಂದು ಉತ್ಪಾದನೆ ಮತ್ತೆ ಬಳಕೆ. ಇದಲ್ಲದೆ ಇನ್ನೊಂದಿದೆ, ಇನ್ನೊಂದು ಮುಖ್ಯವಾದ ದ್ರವರೂಪದ ಸಾವಯವ ಪರಿಕರ ಅಂತಂದ್ರೆ ಬೀಜಾಮೃತ ಅಂತ ಸೊ ಇದು ಅಷ್ಟೇ. ಬೀಜಾಮೃತನ ನಾವು ಯಾವ ರೀತಿ ಉತ್ಪಾದನೆ ಮಾಡ್ಬೇಕು ಅಂತಂದ್ರೆ ಅದನ್ನ ಪ್ರೊಡ್ಯೂಸ್ ನಾನು ಉತ್ಪಾದನೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತಂದ್ರೆ, ಅದು ಕೂಡ 5 ಕೆಜಿ ಹಸುವಿನ ಸಗಣಿ ಬೇಕಾಗುತ್ತೆ. ಅದನ್ನ ಬಟ್ಟೆಯಲ್ಲಿ ಕಟ್ಟಿ ಒಂದು 50 ಲೀಟರ್ ನೀರಿನ ಡ್ರಮ್ ಅಲ್ಲಿ ಒಂದು ರಾತ್ರಿ ತೂಗಾಕಿಡ್ಬೇಕು. ಐದ್ ಕೆಜಿ ಅಷ್ಟು ಸಗಣಿನ ಬಟ್ಟೆಲ್ ಕಟ್ಬಿಟ್ಟು ಒಂದ್ ಕಡ್ಡಿಗೆ ಕಟ್ಬಿಟ್ಟು ಆ ಡ್ರಮ್ ನಲ್ಲಿ 50 ಲೀಟರ್ ನೀರ್ ಇರ್ತಕ್ಕಂಥ ಡ್ರಮ್ ಅಲ್ಲಿ ಅದನ್ನ ತೂಗಿಡ್ಬೇಕು. ಮಾರನೇ ದಿನ ಬಟ್ಟೆನ ನೀರ್ನಲ್ಲಿ ಅದ್ದಿ ಅದ್ದಿ ತೆಗೆದು ಆ ಸಗಣಿನ ಹಿಂಡಿ ಇದಕ್ಕೆ ಒಂದು 5 ಲೀಟರ್ ಗೋಮೂತ್ರ ಸೇರ್ಸ್ಬೇಕಾಗುತ್ತೆ, ಅಂದ್ರೆ ಹಸುವಿನ ಗಂಜಾನ ಸೇರ್ಸ್ಬೇಕಾಗುತ್ತೆ. ಅದಲ್ಲದೆ ಇನ್ನೊಂದು ಒಂದು ಸಣ್ಣ ಪ್ಲಾಸ್ಟಿಕ್ ಡ್ರಮ್ ಅಲ್ಲಿ 1 ಲೀಟರ್ ಇರ್ತಕ್ಕಂತ ಒಂದು ಚೊಂಬು ಅಥವಾ ಡ್ರಮ್ ನಲ್ಲಿ ಒಂದು 50 ಗ್ರಾಂ ಸುಣ್ಣನ ಕಲ್ಸಿರ್ಬೇಕಾಗುತ್ತೆ, ಸುಣ್ಣನ ಕಲ್ಸಿ ಇಟ್ಕೊಂಡಿರ್ಬೇಕಾಗುತ್ತೆ ಪ್ರತ್ಯೇಕವಾಗಿ. ಸೊ ಈ ಒಂದು ಗೋಮೂತ್ರ ಮತ್ತೆ ಸಗಣಿನ ಮಿಶ್ರಣ ಮಾಡಿದ ದ್ರಾವಣಕ್ಕೆ ಈ ಒಂದು ಸುಣ್ಣನ ಮಿಶ್ರಣ ಮಾಡ್ಬೇಕಾಗುತ್ತೆ. ಅದನ್ನ ಮಿಶ್ರಣ ಮಾಡಿ ಅದನ್ನ ಫ್ರೆಶ್ ಆಗಿ ತಯಾರು ಮಾಡ್ಬೇಕು. ಇದನ್ನ ಬೀಜಾಮೃತನ ಪಂಚದು ಏನ ನೀವು 22-30 ದಿನ ತಯಾರಿ ಮಾಡಿ ಅದನ್ನ ಸ್ವಲ್ಪ ದಿನ ಇಟ್ಕೋಬಹುದು. ಜೀವಾಮೃತನು ಅಷ್ಟೇ 10-12 ಮ್ಯಾಕ್ಸಿಮಮ್ 14 ದಿನದಲ್ಲಿ ಬಳಸಬೇಕಾಗುತ್ತೆ. ಬಟ್ ಬೀಜಾಮೃತ ಯಾವಾಗಲೂ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ನೆಕ್ಸ್ಟ್ ದಿನನೇ ಅದನ್ನ ಉತ್ಪಾದನೆ ಮಾಡಿ ನೆಕ್ಸ್ಟ್ ದಿನನೇ ಬಳಸಬೇಕಾಗುತ್ತೆ. ಅದನ್ನ ಏನು ಅಂತಂದ್ರೆ ಇದನ್ನ ನಾವು ಬೀಜೋಪಚಾರಕ ಮಾಡ್ಲಿಕ್ಕೆ ಬಳಸ್ತೀವಿ. ಬೀಜಗಳನ್ನ ಇದರಲ್ಲಿ ಯಾವುದೇ ಬೆಳೆ ಬೀಜಗಳನ್ನ ಉದಾಹರಣೆಗೆ ಹೊಲಗದ್ದೆ ಬೆಳೆಗಳು, ದ್ವಿದಳ ಧಾನ್ಯ ಕಾಳಿನ ಬೆಳೆಗಳಾಗ್ಬೋದು, ಅದನ್ನ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಇದರಲ್ಲಿ ಅಜ್ಜಿ ಒಂದು 5 ನಿಮಿಷ ಬೀಜೋಪಚಾರ ಮಾಡಿದಾಗ ಅಜ್ಜಿ ನಂತರ ಅಂದ್ರೆ ಆರ್ತಿ ನಂತರ ಇದನ್ನ ಬಿತ್ತನೆಗೆ ಬಳಸಬೇಕಾಗುತ್ತೆ. ಬೀಜಾಮೃತದಲ್ಲೂ ಅಷ್ಟೇ ಅಧಿಕವಾದಂತ ಒಂದು ಏನು ಸೂಕ್ಷ್ಮಜೀವಿಗಳ ಒಂದು ಆಗರ ಇರ್ತಕ್ಕಂತ ಒಂದು ಅದು ಒಂದು ಕೂಡ ಉತ್ಪನ್ನ ಅದು. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಹಲವಾರು ಸಸ್ಯ ಪ್ರಚೋದಕ ಸಸ್ಯೋತ್ಯೋಜಕ ಒಂದು ಎಂಜೈಮ್ಗಳು ಅಥವಾ ಪ್ರೋಟೀನ್ಗಳು ಏನಿರ್ತೀವಿ ಎಂಜೈಮ್ಗಳು ಅಂತೇಳಿ ಅದರ ಒಂದು ಒಂದು ಚಟುವಟಿಕೆಗಳನ್ನ ಜಾಸ್ತಿ ಮಾಡಿ ಬೀಜ ಮೊಳೆಯುವ ಪ್ರಕ್ರಿಯೆ ಜಾಸ್ತಿಯಾಗಿ ಉತ್ತಮವಾದಂತ ಬಳಕೆ ಬಂದು ಉತ್ತಮವಾದಂತ ಸಸಿಗಳು ಬರ್ತಕ್ಕಂತ ಒಂದು ಒಂದು ಸನ್ನಿವೇಶ ಉಂಟಾಗುತ್ತೆ. ಸೊ ಇವಿಷ್ಟು ಮೂರು ಪ್ರಮುಖವಾದಂತ ಒಂದು ದ್ರವರೂಪದ ಸಾವಯವ ಗೊಬ್ಬರಗಳು ನಾವು ರೈತರು ಸಾಮಾನ್ಯವಾಗಿ ಯೂಸ್ ಮಾಡ್ತಕ್ಕಂಥದ್ದು. ಇದಲ್ಲದೆ ಎರೆಜೋಲ ಕೂಡ ಬರುತ್ತೆ. ಎರೆಜಲ ಎಲ್ಲಿ ಈ ಒಂದು ಎರೆಗೊಬ್ಬರ ಉತ್ಪಾದನೆ ಮಾಡ್ತಾರೆ, ತೊಟ್ಟಿ ಪದ್ಧತಿಯಿಂದ ಎರೆಗೊಬ್ಬರನ ಉತ್ಪಾದನೆ ಮಾಡ್ತಾ ಇರ್ತಾರೆ, ಅಲ್ಲಿ ನಾವು ಎರೆಹುಳುಗಳು ಮತ್ತೆ ಅವುಗಳ ಹಿಕ್ಕೆ ಏನಾಗುತ್ತೆ ಎರೆಹುಳುಗಳು ಹಿಕ್ಕೆಗಳು ಸಂಗ್ರಹ ಆಗುತ್ತಲ್ಲ, ನಂತರ ಅದಕ್ಕೆ ನಾವು ನೀರು ಉಳಿಸ್ತಾ ಇರ್ತೀವಿ. ಸಾಮಾನ್ಯವಾಗಿ ನೀರು ಕೊಡ್ತಾ ಇರ್ತೀವಿ ಎರೆಹುಳು ಗೊಬ್ಬರಕ್ಕೆ, ಆ ನೀರ್ ಹಾಕಿದಾಗ ಹೆಚ್ಚಾದಂತ ನೀರು ಏನಾಗುತ್ತೆ ಅಥವಾ ಹಿಕ್ಕೆ ತೊಳೆದಿರ್ತಕ್ಕಂಥ ನೀರು ಗೊಬ್ಬರ ತೊಳೆದಿರ್ತಕ್ಕಂಥ ಸ್ವಲ್ಪ ನೀರು ಅಲ್ಪ ಪ್ರಮಾಣದಲ್ಲಿ ಅದು ಒಂದು ಕೆಳಗಡೆ ತಣ್ಣು ತೊಟ್ಟಿನಲ್ಲಿ ಸಂಗ್ರಹ ಮಾಡಿದಾಗ ಅದರಲ್ಲೂ ಕೂಡ ಹಲವಾರು ಪೋಷಕಾಂಶಗಳಿರುತ್ತವೆ ಮತ್ತೆ ಬೆಳೆ ಪ್ರಚೋದಕಗಳಿರ್ತವೆ. ಬೆಳೆ ಉತ್ತೇಜನ ಮಾಡ್ತಕ್ಕಂಥ ಹಲವಾರು ಸಸ್ಯ ಪ್ರಚೋದಕಗಳು ಅಂತ ಹೇಳ್ತೀವಿ ಅವು ಕೂಡ ಹೆಚ್ಚಾಗಿರ್ತವೆ, ಮತ್ತೆ ಕೀಟ ಮತ್ತೆ ರೋಗ ನಿರೋಧಕ ಒಂದು ಶಕ್ತಿ ಬರ್ತಕ್ಕಂಥ ಸನ್ನಿವೇಶ ಕೂಡ ಅದರಲ್ಲಿ ಇರುತ್ತೆ. ಇದು ಅಷ್ಟೇ, ಎರೆಜಲ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಪ್ರತಿ ಲೀಟರ್ ನೀರಿಗೆ ನಾವು ಒಂದು 30-50 ಮಿಲಿನಷ್ಟು ಮಿಶ್ರಣ ಮಾಡ್ಕೊಂಡು 5% ದ್ರಾವಣ ಮಾಡ್ಕೊಂಡು ಸಿಂಪಡಣೆ ಮಾಡಿದಾಗ ಅದರಲ್ಲೂ ಮೊಗ್ಗು ಮತ್ತೆ ಹೂವಾಡುವಂತದ್ದು ಸಿಂಪಡಣೆ ಮಾಡಿದ್ರೆ ಇದ್ರದ್ದು ರಿಸಲ್ಟ್ ಪ್ರತಿಫಲ ಚೆನ್ನಾಗಿರ್ತದೆ. ಯಾಕೆಂದ್ರೆ ಅದು ಚೆನ್ನಾಗಿ ಒಂದು ಪ್ರತಿಕ್ರಿಯೆ ಕೊಟ್ಟು ಹೂವು ಮತ್ತೆ ಕಾಯಿಗಳು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಸನ್ನಿವೇಶ ಬರುತ್ತೆ. ನಾವು ಸಾಮಾನ್ಯವಾಗಿ ನಿರ್ತಕ್ಕಂತ ಒಂದು ಎಳೆ ಸಸಿಗಳಿಗೆ ಸಿಂಪಡಣೆ ಮಾಡಿದಾಗ ಆ ಸಸಿಗಳದು ಒಂದು ಪ್ರತಿಫಲನ ಪ್ರೆಸೆಂಟೇಷನ್ ಚೇಂಜ್ ಆಗ್ಬಿಡುತ್ತೆ. ಒಂದು 3-4 ದಿನದಲ್ಲಿ ಆ ಸಸಿಗಳು ತುಂಬಾ ಚೆನ್ನಾಗಿ ಲವಲವಿಕೆಯಿಂದ ಒಂಥರ ಎಲೆಗಳು ಚೆನ್ನಾಗಾಗಿ ಅದು ಒಂದು ಗುಣಮಟ್ಟ ಗೊತ್ತಾಗುತ್ತೆ. ಇದರಿಂದ ಆಗಿರ್ತಕ್ಕಂತ ಒಂದು ಎಫೆಕ್ಟ್ ಅಥವಾ ಪ್ರತಿಕ್ರಿಯೆ ಏನು ಅಂತ ನಾವು ಗಿಡಗಳಲ್ಲಿ ನೋಡಬಹುದು. ಉತ್ತಮವಾದಂತ ಬೆಳೆಗೆ ಬರುತ್ತೆ, ಕಾಂಡಗಳು ಉದ್ದ ಆಗ್ತಕ್ಕಂಥದ್ದು, ಮತ್ತೆ ಎಲೆಗಳ ಒಂದು ಹೊಳಪು ಚೆನ್ನಾಗುತ್ತೆ, ಹಸಿರು ಬಣ್ಣ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಹೂ ಮತ್ತೆ ಕಾಯಿ ಹಂತದಲ್ಲಿ ನಾವು ಕೊಟ್ಟಾಗ ಹೂವಿನ ಹಂತದಲ್ಲಿ ಕೊಟ್ಟಾಗ ಹೂಗಳ ಸಂಖ್ಯೆ ಹೆಚ್ಚಾಗಿ ಉತ್ತಮವಾದಂತ ಒಂದು ಕಾಯಿ ತರ್ತಕ್ಕಂಥ ಒಂದು ಸನ್ನಿವೇಶ ಕೂಡ ಬರ್ತದೆ. ಮತ್ತೆ ಇನ್ನೊಂದು ಪ್ರಮುಖವಾದಂತ ಒಂದು ದ್ರವಯುಪದ ಸಾವಯವ ಗೊಬ್ಬರ ನಮ್ಮ ಕೃಷಿನಲ್ಲಿ ಉಪಯೋಗಿಸಬೇಕಾದ ಈ ಬಯೋಡೈಜೆಸ್ಟರ್. ಬಯೋಡೈಜೆಸ್ಟರ್ ಆ ಜೀವಸಾರ ಘಟಕ ಏನಿದೆ ಅದರಲ್ಲಿ ಬರ್ತಕ್ಕಂತ ತ್ಯಾಜ್ಯ ಏನ್ ಬರುತ್ತೆ ಅದನ್ನ ಸಾಮಾನ್ಯವಾಗಿ ಇಲ್ಲಿ ಈ ಬಯೋಡೈಜೆಸ್ಟರ್ ನಲ್ಲಿ ನಾವು ಸಗಣಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಅದಕ್ಕೆ ಸಸ್ಯಗಳನ್ನ ಹಾಕ್ತಿವಿ. ಯೂಶಲಿ ಒಂದು ಸಕ್ಕಿ ಎಲೆ ಆಗ್ಬೋದು, ಎಕ್ಕೆ ಎಕ್ಕಲ್ ಸೊಪ್ಪು ಆಗ್ಬೋದು, ಅಥವಾ ಸೀತಾಫಲ ಸೊಪ್ಪು, ಬೇವು ಅಥವಾ ಕತ್ತಾಳೆ, ಉಂಗೆ ಸಾಮಾನ್ಯವಾಗಿ ಸಿಗ್ತಕ್ಕಂಥದ್ದು. ಈ ಸೊಪ್ಪುಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಈ ತರ ಕಳೆಗಳು ಹೂ ಬಿಡ್ಲಿಕ್ಕೆ ಮುಂಚೆ ಈ ಕಳೆಗಳನ್ನ ಸಗಣಿ ಮತ್ತೆ ಗಂಧದ ಜೊತೆ ಮಿಶ್ರಣ ಮಾಡಿ ಬಯೋಡೈಜೆಸ್ಟರ್ ಸಾಮಾನ್ಯವಾಗಿ ಅವು ಒಂದು ಡೈಮೆನ್ಷನ್ ಅಲ್ಲಿ ಬರ್ತದೆ ಇಷ್ಟು ಪ್ರಮಾಣದಲ್ಲಿ ಅಂತ ಗಾತ್ರ ಸಾಮಾನ್ಯವಾಗಿ 16 ಮೀಟರ್ 10 ಮೀಟರ್ 6 ಮೀಟರ್ ಇರ್ತಕ್ಕಂಥದ್ದು ಇದಾವೆ ಸಾಮಾನ್ಯವಾಗಿ. ಈ ಬಯೋಡೈಜೆಸ್ಟರ್ ನಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಈ ಸಗಣಿ ಗಂಧ ಮತ್ತೆ ನಾನು ತಿಳಿಸಿದಂತೆ ಈ ಸೊಪ್ಪುಗಳು ಏನಿದಾವೆ ಹೊಂಗೆ ಸೊಪ್ಪು ಆಗ್ಬೋದು, ಎಕ್ಕದ ಸೊಪ್ಪು ಆಗ್ಬೋದು, ಅಂಬಳಿ ಅದು ಉಂಗ್ಲಿ ಸೊಪ್ಪು ಏನ್ ಬರ್ತದೆ, ಲಕ್ಕಿ ಸೊಪ್ಪು, ಈ ಸೊಪ್ಪುಗಳನ್ನ ಮಿಶ್ರಣ ಮಾಡಿ ಕಳಿಸ್ಬೇಕಾಗುತ್ತೆ. ಅವು ಚೆನ್ನಾಗಿ ಕಳೆದಾಗ ಏನಾಗುತ್ತೆ ಅದರಿಂದ ಒಂದು ದ್ರಾವಣ ಆಚೆ ಬರುತ್ತೆ. ಬಯೋಡೈಜೆಸ್ಟರ್ ನಿಂದ ಆ ಪೈಪ್ ಏನ್ ಕೊಟ್ಟಿರ್ತಾರೆ ಎಕ್ಸಾಸ್ಟ್ ಪೈಪ್ ಹೊರಗಡೆ ಬರ್ತಕ್ಕಂಥದ್ದು ಔಟ್ಲೆಟ್ ಪೈಪ್, ಅದರಿಂದ ದ್ರಾವಣ ಆಚೆ ಬರುತ್ತೆ. ಆ ದ್ರಾವಣ ನಾವು ಬೆಳೆಗಳಿಗೆ ನೀರಿನ ಜೊತೆಗೆ ಹರಿ ಬಿಡ್ಬೋದು. ನೀರು ಏನು ಹಾಯ್ತೀವಿ ಅದ್ರ ಜೊತೆ ಮಿಶ್ರಣ ಮಾಡಿ ಬೆಳೆಗಳಿಗೆ ಕೊಟ್ಟಾಗ ಉತ್ತಮವಾದಂತ ಒಂದು ಪೋಷಕಾಂಶಗಳು ಅದರಲ್ಲೂ ಕೂಡ ಇರ್ತದೆ. ಮತ್ತೆ ಸಿಂಪಡಣೆ ಮಾಡ್ಬೇಕಾದ್ರೂ ಅಷ್ಟೇ ಒಂದು 30-50% ಪ್ರಮಾಣದಲ್ಲಿ ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡಬಹುದು. ಈ ಸಿಂಪಡಣೆ ಮಾಡಿದಾಗ ತ್ವರಿತವಾಗಿ ಪೋಷಕಾಂಶಗಳು ಸಿಗ್ತವೆ. ಅದರಲ್ಲೂ ಕೂಡ ನಾನು ಆಗ್ಲೇ ತಿಳಿಸಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಪ್ರಧಾನ ಪೋಷಕಾಂಶಗಳು ಲಘು ಪೋಷಕಾಂಶಗಳು ಇರ್ತದೆ ಬೆಳೆಗಳಿಗೆ ಕೊಡ್ತಕ್ಕಂಥದ್ದು. ಆ ಒಂದು ಬೆಳವಣಿಗೆ ಮುಖ್ಯವಾಗಿ ಇವನ್ನ ಯಾವಾಗ ಅಂತಂದ್ರೆ ಪ್ರಾಥಮಿಕ ಬೆಳವಣಿಗೆ ಹಂತಗಳಲ್ಲಿ ಕೊಡಬೇಕಾಗುತ್ತೆ. ಈ ದ್ರಾವಣಗಳನ್ನ ಸಿಂಪಡಣೆ ಮುಖಾಂತರ ಕೊಟ್ಟಾಗ ಯಾಕೆಂದ್ರೆ ಬೇರುಗಳು ಇನ್ನೂ ಚೆನ್ನಾಗಿ ನಿಲ್ಕೋತಾ ಇರ್ತದೆ. ಆಗ ನಾವು ರಾಸಾಯನಿಕಗಳನ್ನ ಕಡಿಮೆ ಯಾವಾಗ ಈ ಸಾವಯವ ರೂಪದಲ್ಲಿ ಕೊಡ್ತೀವೋ ಉತ್ತಮವಾದಂತ ಬೆಳವಣಿಗೆ ಬರುತ್ತೆ. ಬೇರುಗಳು ಚೆನ್ನಾಗಿ ನಿಲ್ತವೆ ಮತ್ತೆ ಕಾಂಡಗಳು ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಮುಂದೆ ಅವು ಇಳುವರಿ ಕೊಡ್ಲಿಕ್ಕೆ ಸಹಕಾರ ಆಗ್ಲಿಕ್ಕೆ ಒಳ್ಳೆ ಸಸ್ಯ ಚಿಕ್ಕದ್ರಲ್ಲೇ ಅವನ್ನ ಒಂದು ಚೆನ್ನಾಗಿ ನಾವು ಗಟ್ಟಿ ಮಾಡಬಹುದು, ಗಿಡಗಳನ್ನ ಒಂದು ಉತ್ಕೃಷ್ಟವಾಗಿ ಬೆಳೆಯತಕ್ಕಂತ ಒಂದು ವಾತಾವರಣ ಸೃಷ್ಟಿ ಮಾಡಿ ಅವಕ್ಕೆ ಉತ್ತಮವಾದ ಪೋಷಣೆ ಕೊಡ್ಬೋದು. ಸೊ ಇವಿಷ್ಟು ಒಂದು ದ್ರವ ರೂಪದ ಸಾವಯವ ಗೊಬ್ಬರಗಳು ಸಾಮಾನ್ಯವಾಗಿ ಬಳಸ್ತಕ್ಕಂತ ನಮ್ಮ ಕೃಷಿನಲ್ಲಿ ಬೇಕಾಗ್ತಕ್ಕಂಥದ್ದು ಬೆಳೆಗಳಿಗೆ ಉತ್ತಮವಾದಂತ ಒಂದು ಬೆಳವಣಿಗೆ ಕೊಡ್ಲಿಕ್ಕೆ ಸಹಕಾರ ಆಗ್ತಕ್ಕಂತ ದ್ರವ ರೂಪದ ಸಾವಯವ ಗೊಬ್ಬರಗಳು. ಈಗ ಯೋಗೇಶ್ ಅವರೇ, ಒಂದು ವಿಚಾರವನ್ನ ನೀವು ಪ್ರಾರಂಭದಲ್ಲೇ ಹೇಳಿದ್ರಿ, ಜೈವಿಕ ಪರಿಸರವನ್ನ ಉತ್ತಮ ಪಡಿಸುವಲ್ಲಿ ಜೈವಿಕ ಗೊಬ್ಬರಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಜೊತೆಗೆ ಇದಾದಷ್ಟು ಸಾವಯವ ಮೂಲದ್ದು ಗೊಬ್ಬರಗಳನ್ನ ನಾವೇ ಸ್ವತಃ ತಯಾರಿ ಮಾಡಿಕೊಂಡು ಅದನ್ನ ಬಳಕೆ ಮಾಡೋದಾದ್ರೆ ಮಣ್ಣಿನ ಒಂದು ಫಲವತ್ತತೆ ವರ್ಷ ವರ್ಷಕ್ಕೂ ಅದು ಹೆಚ್ಚಾಗ್ತಾ ಹೋಗುತ್ತೆ. ಇದು ಬೆಳೆಯ ಬೆಳವಣಿಗೆಗೆ ಇಳುವರಿಗೆ ಒಳ್ಳೆಯ ಅವಕಾಶವನ್ನ ನೀಡುತ್ತೆ. ಈಗ ರಾಸಾಯನಿಕ ಗೊಬ್ಬರಗಳನ್ನು ಸಹ ದ್ರವ ರೂಪದಲ್ಲಿ ನೀಡುವಂತಹ ಒಂದು ಪರಿಪಾಠ ಇದೆ ಅಲ್ವಾ? ಹಾಗೆ ಮಾಡಿದಂತಹ ಸಂದರ್ಭದಲ್ಲೂ ಏನಾದರೂ ನ್ಯೂನತೆಗಳು ನಿಮ್ಮ ಗಮನಕ್ಕೆ ಬಂದಿದೆಯಾ? ಮಣ್ಣಿನ ಒಂದು ಸಂರಕ್ಷಣೆಯ ದೃಷ್ಟಿಯಿಂದ ಈ ದ್ರವರೂಪಿ ಗೊಬ್ಬರಗಳ ಬಳಕೆ ಯಾವಾಗಲೂ ಅಪೇಕ್ಷಣೀಯ ಅಂತ ಅನಿಸಿದ್ರು, ಅದರಲ್ಲೂ ಏನಾದರೂ ಒಂದು ತಾಂತ್ರಿಕತೆ ಇರಬೇಕಲ್ವಾ? ಅಂದ್ರೆ ನಾವು ದ್ರವ ರೂಪದ ಸಾವಯವ ಗೊಬ್ಬರಗಳನ್ನ ಕೊಟ್ಟಾಗ ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನ ದ್ರವ ರೂಪದಲ್ಲಿ ಸಿಂಪಡಣೆ ಕೊಟ್ಟಾಗ ವ್ಯತ್ಯಾಸ ಏನು ಅಂತ ಕೇಳ್ತಿದ್ರ ನೀವು? ಹೌದು ಹೌದು. ಯಾವ ತರ ಮಾಡಬೇಕಾಗತ್ತೆ, ಎಲ್ಲಿ ತಪ್ಪುಗಳಾಗ್ತಾ ಇದೆ ಅಂದ್ರೆ, ದ್ರವ ರೂಪದ ಸಾವಯವ ಗೊಬ್ಬರಗಳಲ್ಲಿ ಪೋಷಕಾಂಶಗಳ ಪ್ರಮಾಣ ರಾಸಾಯನಿಕ ಗೊಬ್ಬರಗಳಿಗಿಂತ ಕಡಿಮೆ ಇದ್ರು ನಾವು ಒಂದು ಪ್ರಮಾಣದಲ್ಲಿ ಅದಕ್ಕೆ ಶಿಫಾರಸ್ ಇದೆ, ಅದನ್ನ ಜಾಸ್ತಿ ಮಾಡ್ಕೋಬಹುದು. ಈಗ 30-50 ಮಿಲಿ ಅಂತ ಹೇಳಿದೆ ಪಂಚಗವ್ಯನ, 30 ಮಿಲಿ ನಾವು ಎಳೆ ಸಸಿಗಳಿಗಾದ್ರೆ ಹಾಕೋಬಹುದು. ಆಗ ಅದಕ್ಕೆ ಬೇಕಾಗ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಇರ್ತದೆ ಚಿಕ್ಕದ್ರಲ್ಲಿ, ಆ ಒಂದು ಇದ್ರ ಸ್ಪ್ರೇ ಮಾಡ್ಬೋದು. 50 ಮಿಲಿ ಕೊಟ್ಟಾಗ ಜಾಸ್ತಿ ಸ್ವಲ್ಪ ಬೆಳವಣಿಗೆ ಅಂತ 25-30 ದಿನ ಅಥವಾ ಹೂವು ಬಿಡ್ತಕ್ಕಂತ ಅಂತ, ಆಗ ಅದು ಬೇಕಾದಷ್ಟು ಅದಕ್ಕೆ ಸಾಕಷ್ಟು ಕೊಡ್ತದೆ. ಬಟ್ ರಾಸಾಯನಿಕ ಗೊಬ್ಬರಗಳಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಬರೀ ಒಂದು ನಿರ್ದಿಷ್ಟವಾದ ಪೋಷಕಾಂಶಗಳು ಮಾತ್ರ ಕೊಡ್ತೀವಿ. ಈ ಸಾವಯವ ಒಂದು ದ್ರವ ರೂಪದ ಗೊಬ್ಬರಗಳು ಕೂಡ ಅದರಲ್ಲಿ ಸಸ್ಯ ಪ್ರಚೋದಕಗಳು ಅಂತ ಇರ್ತೀವಿ, ಸಾವಯವ ವಸ್ತುಗಳು ಇರ್ತವೆ, ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಬೆಳೆ ಗ್ರೋತ್ ಪ್ರಮೋಟರ್ಸ್, ಬೆಳೆನ ಅಭಿವೃದ್ಧಿ ಪಡಿಸತಕ್ಕಂತ ಪ್ರಚೋದಕಗಳು, ಚೋದಕಗಳ ವಸ್ತುಗಳು ಅಂತ ಹೇಳ್ತೀವಿ, ಹಾರ್ಮೋನ್ಸ್ ಇರ್ತವೆ ಚೋದಕಗಳು ಅಂತ. ಅದನ್ನ ನಾವು ಇದರಲ್ಲಿ ಸಿಗಲ್ಲ, ಯಾವುದು ಸಾವಯವ ದ್ರವ ರೂಪದ ರಾಸಾಯನಿಕ ಗೊಬ್ಬರಗಳಲ್ಲಿ ನಾವು ಈ ಸಸ್ಯ ಪ್ರಚೋದಕಗಳು ಅಥವಾ ಸಸ್ಯ ಚೋದಕಗಳು ಸಿಗಲ್ಲ. ಅದಕ್ಕೆ ನಮ್ಗೆ ಗುಣಮಟ್ಟ ಗೊತ್ತಾಗೋದು, ಗುಣಮಟ್ಟದಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಈಗ ಶೇಖರಣೆ ಮಾಡೋದಾದ್ರೆ ದ್ರವ ರೂಪದ ಸಾವಯವ ಗೊಬ್ಬರಗಳನ್ನ ಸಿಂಪಡಣೆ ಮಾಡಿ ಅಥವಾ ನೆಲದಲ್ಲಿ ಕೊಟ್ಟಾಗ ಬಂದಂತ ಉತ್ಪನ್ನಗಳು ಶೇಖರಣಾವಧಿ ಜಾಸ್ತಿ ಆಗುತ್ತೆ. ಬಟ್ ರಾಸಾಯನಿಕಗಳನ್ನ ನಾವು ಪ್ರತ್ಯೇಕವಾಗಿ ಬರೀ ರಾಸಾಯನಿಕ ರೂಪದಲ್ಲೇ ಕೊಟ್ಟಾಗ ಅಷ್ಟು ಶೇಖರಣೆ ಬರಲ್ಲ, ಅಷ್ಟು ಸಸ್ಯ ಒಂದು ಆರೋಗ್ಯ ಸಸ್ಯ ಆರೋಗ್ಯ ಒಟ್ಟಾರೆ ಇದರಲ್ಲಿ ಉತ್ತಮವಾಗಿರ್ತದೆ, ಅತ್ಯುತ್ತಮವಾಗಿರ್ತದೆ ಸಾವಯವ ಗೊಬ್ಬರಗಳನ್ನ ಪರಿಕರನ ಬಳಸ್ಕೊಂಡಾಗ. ಎರಡನ್ನೂ ಕೂಡ ನಾವು ಸಮಗ್ರ ರೀತಿಯಲ್ಲಿ ಬಳಸಬೇಕಾಗುತ್ತೆ, ಬರೀ ಇದೊಂದನ್ನೇ ಬಳಸಿ ರಾಸಾಯನಿಕನ ಸಂಪೂರ್ಣ ಬಿಟ್ಬಿಡಿ ಅಂತ ಹೇಳಲ್ಲ, ಶಿಫಾರಸ್ಸಿಗೆ ಅನುಗುಣವಾಗಿ ಅಗತ್ಯಕ್ಕೆ ಅನುಗುಣವಾಗಿ ನಾವು ಅವನ್ನು ಕೂಡ ಬಳಕೆ ಮಾಡಿದ್ರೆ ಒಂದು ಬೆಳೆಗೆ ಬೇಕಾಗ್ತಕ್ಕಂತ ಒಂದು ಸಮತೋಲನ ನಾವು ಕಾಪಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಒಟ್ಟಾರೆ ಸಾವಯವ ಒಂದು ರೂಪದಲ್ಲಿ ಕೊಟ್ಟಾಗ ಗುಣಮಟ್ಟ ಸ್ವಲ್ಪ ಉತ್ತಮವಾಗಿರುತ್ತದೆ, ಆರೋಗ್ಯ ಪೂರಕವಾಗಿ ಇರತಕ್ಕಂತ ಸನ್ನಿವೇಶ ಹೆಚ್ಚಾಗುತ್ತೆ. ಯೋಗೇಶ್ ಅವರೇ, ಇಷ್ಟೆಲ್ಲ ಮಾಹಿತಿ ನೀಡಿದ್ಮೇಲೂ ಕೆಲವೊಂದು ಪ್ರಶ್ನೆಗಳು ನಮ್ಮ ರೈತರ ಮನಸ್ಸಿನಲ್ಲಿ ಉಳ್ಕೊಂಡಿರಬಹುದು, ಹಾಗಾಗಿ ದೂರವಾಣಿ ಸಂಖ್ಯೆಯನ್ನ ನೀವೇ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ. ತಿಳಿಸ್ಕೊಡ್ತೀನಿ ಸರ್, 7-7-6-0-8-4-6-7-8 7-7-6-0-8-4-6-7-8 ಇದರಲ್ಲಿ ವಾಟ್ಸ್ಆಪ್ ಸೌಲಭ್ಯ ಕೂಡ ಇದೆ. ಅವ್ರು ಏನಾದ್ರು ಸಮಸ್ಯೆಗಳು ಇದ್ರೆ ಅದನ್ನ ಉತ್ತಮವಾದಂತ ಛಾಯಾಚಿತ್ರಗಳನ್ನ ತೆಗೆದು ನಮ್ಗೆ ಗೊತ್ತಾಗಬೇಕು, ಗೋಚರ ಆಗ್ಬೇಕು ಫೋಟೋಗಳು, ಆ ರೀತಿ ಒಂದು ಹತ್ತಿರದಲ್ಲಿ ಫೋಟೋ ತೆಗೆದು ಕಳಿಸಿದ್ರೆ ನಾವು ಅದಕ್ಕೆ ಶಿಫಾರಸನ್ನು ಕಳಿಸ್ತಕ್ಕಂತ ವ್ಯವಸ್ಥೆ ಕೂಡ ಇದೆ, ಸಮಯ ಬೇಕಾಗುತ್ತೆ. ಒಟ್ಟಿನಲ್ಲಿ ಮಣ್ಣಿನ ಆರೋಗ್ಯದ ದೃಷ್ಟಿಯಿಂದ ಯಾವಾಗ್ಲೂ ಸಾವಯವ ಗೊಬ್ಬರಗಳ ಬಳಕೆ ಶಿಫಾರಸು ಮಾಡ್ತೀವಿ, ಜೊತೆಗೆ ದ್ರವ ರೂಪಿ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಆ ಬಳಕೆಯ ಒಂದು ಕ್ಷಮತೆ ಏನಿದೆ ಅದು ಹೆಚ್ಚಾಗುತ್ತೆ, ಪರಿಣಾಮವನ್ನ ನಾವು ಶೀಘ್ರವಾಗಿ ನಿರೀಕ್ಷೆ ಮಾಡಬಹುದು, ಈ ಸಂಬಂಧ ಆಗುವಂತಹ ಖರ್ಚಿನಲ್ಲಿ ಉಳಿತಾಯ ಆಗುತ್ತೆ, ಈ ರೀತಿಯ ಪ್ರಯತ್ನಗಳು ಹೆಚ್ಚಾಗ್ಲಿ ಅಂತ ನಾವು ಆಶಿಸೋಣ. ಇಷ್ಟೆಲ್ಲ ಮಾಹಿತಿ ನೀಡಿದ್ದೀರಿ, ಅದಕ್ಕಾಗಿ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ಸಾವಯವ ದ್ರವ ರೂಪ ಗೊಬ್ಬರಗಳ ತಯಾರಿಕೆ ಹಾಗೂ ಬಳಕೆ ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ ಡಾಕ್ಟರ್ ಜಿಎಸ್ ಯೋಗೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯನ್ನು ಕುರಿತು ಚಾಮರಾಜನಗರ ಜಿಲ್ಲೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ಎಚ್ಜೆ ಸಂತೋಷ್ ಕುಮಾರ್,